ಕೆಳದಿ ಶೋಪನಾಕ್ಯ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ನವುಲೆ ಶಿವಮೊಗ್ಗ ಹಾಗೂ ಕೃಷಿ ಇಲಾಖೆ ದಾವಣಗೆರೆ ಇಲ್ಲಿ ಹಮ್ಮಿಕೊಂಡ ರೇಡಿಯೋ ಕಿಸಾನ್ ದಿನಾಚರಣೆ 2025 ಅಂಗವಾಗಿ ಕಾರ್ಯಾಗಾರದಲ್ಲಿ ಸಮಗ್ರ ಕೃಷಿ ಪದ್ದತಿಯಲ್ಲಿ ಮಿಶ್ರ ಬೆಳೆಗಳ ನಿರ್ವಹಣೆಯಿಂದ ರೈತರ ಆದಾಯ ದ್ವಿಗುಣಗೊಳಿಸಿದರ ಕುರಿತು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ತಜ್ಞರು ಡಾ ಭರತ್ ಕುಮಾರ್ ಎಂಇ ಅವರಿಂದ ಮಾಹಿತಿ ಕೇಳೋಣ. ಅಡಕೆ ಬಗ್ಗೆ ಹೇಳ್ತೀವಿ ಅಂದ್ರೆ ಎಲ್ಲಿ ನಿಂತ್ಕೊಂಡ್ರು 20-25 ಜನ ನಿಲ್ತಾರೆ ಕೇಳಕ್ಕೆ. ಅದರಿಂದಾಗಿ ಕೆಲವೊಂದು ನನ್ನ ಇದು ಅಡಕೆಗೆ ಸಂಬಂಧಪಟ್ಟದಿರಬಹುದು, ಆದ್ರೆ ಕೆಲವೊಂದು ವಿಚಾರಗಳು ಎಲ್ಲಾ ಬೆಳೆಗಳಿಗೂ ಅದೇ ಇದನ್ನ ಹೊಂದಿರುತ್ತದೆ. ಮುಖ್ಯವಾಗಿ ನಾನಿಲ್ಲಿ ತೋಟಗಾರಿಕೆ ಇದ್ರೂ ಕೂಡ ನಮ್ಮಲ್ಲಿ ರೈತರು ಒಳಸುರಿಯಲ್ಲಿ ಜಾಸ್ತಿ ವೆಚ್ಚ ಮಾಡ್ತಾ ಇದೀವಿ, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡಬಹುದು, ಅದಕ್ಕೆ ನಮ್ಮಲ್ಲಿ ಇರುವಂತಹ ನವೀನ ತಂತ್ರಜ್ಞಾನಗಳು ಯಾವು. ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಈಗಾಗಲೇ ಹೇಳಿದಂಗೆ ಕೆಲವೊಂದು ಮುಂಚೂಣಿ ಪ್ರಾತ್ಯಕ್ಷತೆಗಳ ಮೂಲಕ ಕೆಲವೊಂದು ರೈತರ ತಾಕಿನಲ್ಲಿ ನಾವು ಕೆಲವೊಂದು ಉಪಕರಣಗಳನ್ನ ಕೊಟ್ಟು ಅದು ಏನಂತಾಗುತ್ತೆ ನಾವು ಹೇಳ ರೈತರ ನಂಬರ್ ಒಬ್ಬ ರೈತರು ಬೆಳೆದಿದ್ದ ಮತ್ತೊಬ್ಬ ರೈತರ ನಂಬರ್, ಹಾಗಾಗಿ ನಾವು ಆ ಕಾರ್ಯ ಮಾಡ್ತಾ ಇದೀವಿ. ಮೊದಲನೇದಾಗಿ ರೈತರ ಆದಾಯ ದ್ವಿಗುಣ ಅಂತ ಹೇಳಿದ್ರೆ ಮುಖ್ಯವಾಗಿ ನಮ್ಗೆ ಬೇಕಾಗಿರೋದು ಒಂದು ಉತ್ತಮವಾದ ಬೀಜ, ಪ್ಲಾಂಟಿಂಗ್ ಮೆಟೀರಿಯಲ್ ಅಂತ ಹೇಳ್ತೀವಿ, ಬೀಜ ಅಥವಾ ಗಿಡ ಇರಬಹುದು. ಯಾಕೆಂದ್ರೆ ರೈತರು ಆ ಬೀಜ ಹೆಂಗಾದ್ರೂ ಇರಲಿ ಹಾಕೋ ಎಫರ್ಟ್ ಸೇಮ್ ಇರ್ತದೆ, ಗೊಬ್ಬರ ಹಾಕ್ಬೇಕು ಉಳ್ಬೇಕು ಎಲ್ಲ ಏನೇನ್ ಇರ್ತದೆ ಎಲ್ಲ ಇರ್ತದೆ. ಒಂದು ಉತ್ತಮವಾದ ತಳಿ ಅಥವಾ ಬೀಜ ಇಲ್ಲ ಅಂತ ಹೇಳಿದ್ರೆ ಮೊದಲನೇದಾಗಿ ಒಬ್ಬರು ರೈತರು ಫೇಲ್ ಆಗಕ್ಕೆ ಮುಖ್ಯವಾದ ಕಾರಣ ಅದು. ಯಾಕೆಂದ್ರೆ ಆ ಬೀಜದ ಮೂಲ ಯಾವ ರೀತಿ ಇರ್ತದೆ ಅಂತ ಹೇಳಿ. ಮತ್ತೆ ನಿಮ್ಗೆ ಆಗ್ಲೇ ಈಗ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ, ಬೀಜಗಳ ಬಗ್ಗೆ ದೇಸಿ ಬೀಜ ಇರ್ಬೋದು, ಹೈಬ್ರಿಡ್ ಇರ್ಬೋದು, ಇಲ್ಲಿ ಒಟ್ಟು ಸಾವಯವ ಕೃಷಿಕರು ಇದ್ದೀರಿ, ಕಮರ್ಷಿಯಲ್ ಆಗಿ ಕೃಷಿ ಮಾಡೋರು ಇದ್ದೀರಿ. ಎರಡನೇದ್ ಬಂದು ಕಸಿ ಗಿಡಗಳ ಮಹತ್ವ ತಮ್ಗೆಲ್ಲ ತಿಳಿದೇ ಇದೆ. ಯಾವಾಗ್ಲೂ ನಾವು ಬೀಜದಿಂದ ಯಾವಾಗ ಗಿಡ ಮಾಡ್ತೀವಿ ತಾಯಿಯ ಗುಣಧರ್ಮಗಳನ್ನು ಹೊಂದಿರಲ್ಲ, ಯಾಕೆಂದ್ರೆ ಪರಕೀಯ ಪರಾಗಸ್ಪರ್ಶ ಇರ್ಬೋದು ಅಥವಾ ಜೆನೆಟಿಕಲ್ ಅನುವಂಶೀಯವಾಗಿ ಹೆಟ್ರೋಸೈಗಸ್ ಅಂತ ಹೇಳ್ತೀವಿ. ಹಂಗಾಗಿ ನಾನೊಂದು ಮಾವಿನ ಹೊಟ್ಟೆ ತಿಂದ ಹಾಕಿದ್ರೆ ಮಾವಿನಕಾಯಿ ನಾನು ತಿಂದ ರೀತಿನೇ ಇರಲ್ಲ, ಹಲಸಿನಕಾಯಿ ತಿಂದ ಬೀಜ ಹಾಕಿದ್ರೆ ಹಲ್ದೇ ರೀತಿ ಬರಲ್ಲ, ಅದು ಅದಕ್ಕಿಂತ ಚೆನ್ನಾಗಿ ಬರಬಹುದು ಕೆಟ್ಟದಾಗಿ ಬರಬಹುದು. ಸೆಗ್ರಿಗೇಷನ್ ಅಂತ ಹೇಳ್ತೀವಿ, ಪರಕೀಯ ಪರಾಗಸ್ಪರ್ಶ ಇರ್ಬೋದು ಮತ್ತೆ ಅನುವಂಶೀಯತೆ. ಇದರಿಂದಾಗಿ ನಾವು ಕಸಿ ಗಿಡಗಳ ಮಹತ್ವ ನೋಡಬಹುದು ನೀವು. ಅದರ ಜೊತೆ ಜೊತೆಗೆ ಉತ್ತಮವಾದ ನೀರಾವರಿ ಬಳಸೋದು ಕೂಡ ಇಂಪಾರ್ಟೆಂಟ್. ಈಗ ಹನಿ ನೀರಾವರಿ ಇದೆ, ಸ್ಪ್ರಿಂಕ್ಲರ್ ಇದೆ, ಇದನ್ನು ಬಳಸೋದ್ರಿಂದ ಇವಾಗ ನಮಗೆ ನೀರು ದುಡ್ಡು ಕೊಡದೆ ಇರಬಹುದು, ಆದ್ರೆ ತಮ್ಗಾಗ್ಲೇ ಗೊತ್ತಿದೆ ಈಗ ಜನವರಿ ಫೆಬ್ರವರಿ ಬಂದ್ರೆ ಒಂದು ಬೋರ್ ಕೊರ್ಸೋದು ಎಷ್ಟು ಕಷ್ಟ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ನೀರಿನ ಮಹತ್ವ ಮತ್ತೆ ನಮ್ಗೆ ಬಹಳ ಇಂಪಾರ್ಟೆಂಟ್, ಮತ್ತೆ ನೀರು ಹೆಚ್ಚಾಗಿಡೋ ಕಡೆನೆ ನಮ್ಗೆ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ ಅದೊಂದು. ಅದು ಬಿಟ್ಟರೆ ಉಪಕಸುಬುಗಳ ಬಗ್ಗೆ ಹೇಳ್ತಾರೆ ನಿಮ್ಗೆ, ಮತ್ತೆ ಅದರ ಜೊತೆಗೆ ಮಾಹಿತಿ ತಂತ್ರಜ್ಞಾನ ವಿಚಾರ ಹೇಳಿದ್ರು. ಉದಾಹರಣೆಗೆ ಮೌಸಮ್ ಅಂತ ಆಪ್ ಇದೆ ನಮ್ಮಲ್ಲಿ, ಯಾವಾಗ ಮಳೆ ಆಗ್ಬಹುದು ಇದಾಗ್ಬಹುದು. ಮತ್ತೆ ಕೃಷಿ ಪೇಟೆ ಧಾರಣೆ, ಈಗ ನಾನು ಯಾವ್ದೋ ಒಂದು ವಸ್ತು ಶುಂಠಿ ಇವತ್ತು 1500 ರೂಪಾಯಿ ಇರಬಹುದು, ನನಗೆ ಕರೆಕ್ಟ್ ಆಗಿ ರೇಟ್ಗೆ ಒಟ್ಟಿಲ್ಲದೆ 2000 ರೂಪಾಯಿ ಆದ್ರೆ ನಾನು ಇಲ್ಲಿ ಮಾರಿದ್ರೆ ಲಾಸ್, ಅದನ್ನು ಕೂಡ ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ ಇದೆ. ಮತ್ತೆ ನೇರ ಮಾರುಕಟ್ಟೆ, ಇವಿಷ್ಟನ್ನು ಕೂಡ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ. ಮುಖ್ಯವಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಬಯಸಿದ್ದೇನಂತ ಹೇಳಿದ್ರೆ, ನಾವು ಏನ್ ಗಳಿಸ್ತೀವಿ ಈಗ ಕೃಷಿಯಲ್ಲಿ, ನಾನಿವತ್ತು ನಾನು ಏನೋ ಹೇಳಿ ಇವತ್ತು 10 ಕೆಜಿ ಬರ್ತಾ ಇರೋದು ನಾಳೆ 15 ಕೆಜಿ ಮಾಡ್ತೀನಿ ಅನ್ನೋದು ಸುಳ್ಳು, ಯಾಕೆಂದ್ರೆ ಅದು ಯಾವ್ದ್ರಲ್ಲೂ ಮ್ಯಾಜಿಕ್ ಇಲ್ಲ. ಅದರಿಂದಾಗಿ ನಾವು ಕೃಷಿಯಲ್ಲಿ ಎಷ್ಟು ಉಳಿತಾಯ ಮಾಡ್ತೀವಿ ದುಡ್ಡನ್ನ, ಅದು ಗಳಿಸಿದಷ್ಟಕ್ಕೆ ಸಮ. ಸೊ ಉಳಿಸೋದು 1 ರೂಪಾಯಿ, ಗಳಿಸಿದ 10 ರೂಪಾಯಿಗೆ ಸಮ ಅಂತ ಹೇಳ್ಬೋದು. ಆ ವಿಚಾರದಲ್ಲಿ ನೋಡೋದಾದ್ರೆ ಮುಖ್ಯವಾಗಿ ನಾನೀಗ ಇಷ್ಟು ವಿಚಾರಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ ಸಂಕ್ಷಿಪ್ತವಾಗಿ. ಮಣ್ಣು ಯಾವ ರೀತಿ, ಮಣ್ಣಿನ ಪರೀಕ್ಷೆ ಮಹತ್ವ ಏನಿರಬಹುದು, ಅದರಿಂದ ನಮ್ಗೆ ಏನ್ ತೊಂದರೆ ಆಗ್ತಾ ಇದೆ, ಹಸಿರೆಲೆ ಗೊಬ್ಬರ, ಇದ್ರ ಬಗ್ಗೆ ಸ್ವಲ್ಪ ಪ್ರಮಾಣದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೀವು ನೋಡ್ತಾ ಹೋದ್ರೆ ಈಗ ಉದಾಹರಣೆಗೆ ಒಂದು ಸ್ಕ್ವೇರ್ ಫೀಟ್ ಮಣ್ಣನ್ನ ನೀವು ತಗೊಂಡ್ರೆ, ಭೂಮಿ ತಗೊಂಡ್ರೆ, ನಾವು ಸಾಮಾನ್ಯವಾಗಿ ಏನ್ ಹೇಳ್ತೀವಿ, ಒಂದು 45 ಭಾಗ ಮಣ್ಣಿನ ಕಣಗಳಿರ್ಬೇಕು, 45 ಭಾಗ ಅಷ್ಟೇ ಮಣ್ಣಿನ ಕಣಗಳಿರ್ಬೇಕು, 5 ಭಾಗ ಸಾವಯವ ಅಂಶ ಇರಬೇಕು, 25 ಭಾಗ ನೀರು, 25 ಭಾಗ ಗಾಳಿ. ಅಂದ್ರೆ ಈ ರೀತಿ ಇದ್ದಾಗ ಉತ್ತಮವಾದ ಫಸಲನ್ನು ಪಡಿಬಹುದು. ಕಾರಣ ಏನು, ಉದಾಹರಣೆಗೆ ಈಗ ನಾವೇ ಡಾಕ್ಟರ್ ಹತ್ರಕ್ಕೆ ಹೋದ್ರೆ ಊಟ ಯಾವ ರೀತಿ ಮಾಡಕ್ ಹೇಳ್ತಾರೆ, ಪೂತ್ಗೆ ಕುಟ್ಗೆ ಕುತ್ತಿಗೆ ತನಕ ತಿನ್ನಿ ಅಂತ ಯಾರು ಹೇಳಲ್ಲ, ಇನ್ನೂ ಸ್ವಲ್ಪ ಬೇಕು ಅನ್ನೋ ರೀತಿ ನಿಲ್ಸಕ್ ಹೇಳ್ತಾರೆ. ಯಾಕೆಂದ್ರೆ ಗಾಳಿಗೂ ಅವಕಾಶ ಇರಬೇಕು, ಪಚನ ಕ್ರಿಯೆ ಚೆನ್ನಾಗುತ್ತೆ, ಜೀರ್ಣಕ್ರಿಯೆ ಅಂತ ಹೇಳಿ. ಹಾಗೆ ಮಣ್ಣಿನಲ್ಲಿ ನಾವು ಅತಿ ಹೆಚ್ಚು ನೀರನ್ನ ಕೊಟ್ಟಾಗ ಈ ಗಾಳಿ ಇರುವಂತ ಜಾಗ ನೀರಿನಿಂದ ತುಂಬುತ್ತದೆ. ಒಂದು ಗಿಡ ಮೇಲೆಷ್ಟು ಉಸಿರಾಡೋದು ಮುಖ್ಯನೋ ಬೇರ್ ಕೂಡ ಉಸಿರಾಡೋದು ಬಹಳ ಮುಖ್ಯ. ಅದರಿಂದಾಗಿ ಬಹಳಷ್ಟು ಕಡೆ ಶುಂಠಿ ರೈತರಿಗೆ ತಮ್ಗೆ ಗೊತ್ತೇ ಇದೆ, ಅಡಿಕೆ ರೈತರಿಗೆ ಗೊತ್ತೇ ಇದೆ, ಎಲ್ಲಿ ನೀರು ನಿಲ್ಲುತ್ತೋ ಜೋಗ ಆಗುತ್ತೋ ಅಲ್ಲಿ ರೋಗ ಶುರು ಆಗ್ತದೆ, ಹೌದಲ್ವಾ? ಅದರಿಂದಾಗಿ ಮೊದಲನೇದಾಗಿ ಮತ್ತೆ 5% ಸಾವಯವ ಅಂಶ ಇದೆಯಲ್ಲ, ಅದು ನಾವು ನೋಡ್ತಾ ಹೋದ್ರೆ ಇವತ್ತು ಕಾಡಿನ ಮಣ್ಣಲ್ಲೂ ಕೂಡ 3-4% ಸಿಗೋದು ಕಷ್ಟ ಇದೆ ಸಾವಯವ ಅಂಶ. ನಮ್ಮಲ್ಲೆಲ್ಲ ಆರ್ಗ್ಯಾನಿಕ್ ಕಾರ್ಬನ್ ಏನು ಸಾವಯವ ಅಂಶ ಚೆಕ್ ಮಾಡ್ತೀವಿ, 0.5, 0.6, 0.7 ಸಿಗದೆ ಕಷ್ಟ. ಅಷ್ಟಿದ್ರೆ ನಾವು ಮಧ್ಯಮ ಅಂತ ಹೇಳ್ತೀವಿ ಸಾಮಾನ್ಯವಾಗಿ. ಸಾವಯವ ಅಂಶ ಏನಕ್ಕೆ ಮುಖ್ಯ ತಮಗೆ ಗೊತ್ತಿರೋ ಹಾಗೆ, ಮುಖ್ಯವಾಗಿ ಮಣ್ಣಿನಲ್ಲಿರೋ ಸೂಕ್ಷ್ಮಾಣುಜೀವಿಗಳಿಗೆ ಆಹಾರ ಅದು. ಅದರಿಂದಾಗಿ ಮಣ್ಣನ್ನ ನಾವು ಫಸ್ಟ್ ಕರೆಕ್ಟ್ ನೋಡ್ಬೇಕು. ಸ್ಯಾಂಡಿಲೋಮ್ ಅಂತ ಹೇಳ್ತೀವಿ, ಮಿಶ್ರ ಮಣ್ಣು ಅಥವಾ ಕೆಮ್ಮಣ್ಣು ಅಂತ ಹೇಳ್ಬೋದು ನೀವು, ಅಥವಾ ನುಜ್ರು ಮಣ್ಣು, ಆ ಕಡೆದು ಜೇಡಿ ಮಣ್ಣು. ನೋಡಿ, ನೀವು ಅಲ್ಲಿ ಗಮನಿಸ್ತಾ ಹೋದ್ರೆ, ನಾನು ಒಂದು ಉದಾಹರಣೆಗೆ ನೀರ್ ಸುರಿದ್ರೆ ಆ ಜೇಡಿ ಮಣ್ಣಿಗೆ 1 ಲೀಟರ್ ನೀರ್ ಸುರಿದ್ರೆ ಒಂದ್ ಹನಿನೂ ಕೆಳಗೆ ಬರಲ್ಲ. ಅಂದ್ರೆ ಏನಾಯ್ತಲ್ಲಿ, ನೀರಿನ ಹೊರ ಹೋಗೋಕೆ ತೊಂದರೆ ಆಗ್ತಾ ಇದೆ, ಬೇರು ಉಸಿರಾಟಕ್ಕೆ ತೊಂದರೆ, ನನ್ನ ನೀರಲ್ಲಿ ಮುಳುಗಿಸೋದ್ರೆ ಯಾವ ರೀತಿ ಆಗುತ್ತೆ ಅದೇ ರೀತಿ. ಅದೇ ನೀವು ಮರಳು ಮಣ್ಣಲ್ಲಿ 1 ಲೀಟರ್ ನೀರ್ ಹಾಕಿದ್ರೆ 990 ml ಒಂದೇ ಸರಿ ಕೆಳಕ್ ಹೋಗುತ್ತೆ. ಅದ್ರಲ್ಲಿ ಇನ್ನೊಂದು ಸಮಸ್ಯೆ ಏನು, ಹೋಗೋದ್ರ ಜೊತೆಗೆ ಇರೋ ಪೋಷಕಾಂಶಗಳನ್ನು ಕೂಡ ತೊಳ್ಕೊಂಡು ಹೋಗ್ತದೆ. ಅದರಿಂದಾಗಿ ನಮ್ಗೆ ಮಿಶ್ರ ಮಣ್ಣು ಅಂತ ಹೇಳ್ತೀವಿ, ಸ್ಯಾಂಡಿಲೋಮ್ ಸಾಯಿಲ್, ಈ ಕೆಮ್ಮಣ್ಣು, ಕೆಬ್ಬೆ ಅದ್ರ ಜೊತೆಗೆ ಮಣ್ಣಿನ ಪರೀಕ್ಷೆ ಸಾಮಾನ್ಯವಾಗಿ ನಾವು ಮಾಡಕ್ ಹೇಳ್ತೀವಿ. ಬಹಳ ಜನ ರೈತರು ಏನಂತ ಹೇಳ್ತಾರೆ, ಮಣ್ಣಿನಲ್ಲಿ ಎಷ್ಟು ಸಾರಜನಕ ಇದೆ, ರಂಜಕ ಇದೆ, ಪೊಟ್ಯಾಶ್ ಇದೆ. ಹೌದು, ಕರೆಕ್ಟ್. ಬಟ್ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಶಿವಮೊಗ್ಗ ಭಾಗದಲ್ಲಿ ಅಥವಾ ಹೆಚ್ಚು ಮಳೆ ಬೀಳೋ ಪ್ರದೇಶದಲ್ಲಿ ನಾವು ತಿಳ್ಕೋಬೇಕಾಗಿರೋದು ಮಣ್ಣಿನ ರಸಸಾರದ ಬಗ್ಗೆ. ಮಣ್ಣಿನ ರಸಸಾರ ಅಂತ pH ಅಂತ ಕೇಳಿರ್ತೀರಿ ನೀವೆಲ್ಲ. ಯಾವಾಗ್ಲೂ ಈಗ ಚಿಕ್ಕ ಮಕ್ಕಳು ಬಳಸುವಂತ ಸ್ಕೇಲ್ ನೋಡಿದಿರಲ್ವ, 15 ಸೆಂಟಿಮೀಟರ್ ಸ್ಕೇಲ್ ಇರುತ್ತೆ. ಅದೇ ರೀತಿ ರಸಸಾರದಲ್ಲೂ 0-14 ಸ್ಕೇಲ್ ಇರ್ತದೆ. ಈ ಸ್ಕೇಲ್ ಅಲ್ಲಿ ಮಧ್ಯ 6.5-7.5 ಇದ್ರೆ ತಟಸ್ಥ ಮಣ್ಣು ಅಂತ ಹೇಳ್ತೀವಿ. ಅದು ತಟಸ್ಥ ಮಣ್ಣು ಅಂತ. ಎಲ್ಲಿ ನಮ್ಮಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತದೋ, ಸಾಗರ, ತೀರ್ಥಹಳ್ಳಿ, ಹೊಸನಗರ, ಕೆಲ ಭಾಗದಲ್ಲಿ ಸೊರ್ಬ, ಈ ಭಾಗದಲ್ಲಿ ಹೆಚ್ಚು ಮಳೆ ಬಿದ್ದಾಗ ಹೆಚ್ಚು, ಅಥವಾ ನಮ್ಮ ಚಿಕ್ಕಮಂಗ್ಳೂರು ಮೂಡಿಗೆರೆ ತಗೊಳ್ಳಿ, ಬೆಟ್ಟ ಪ್ರದೇಶ, ಹೆಚ್ಚು ಮಳೆ ಹೋದು ತೊಳ್ಕೊಂಡು ಹೋಗ್ತದೆ ಅಂತ ಪ್ರದೇಶದಲ್ಲಿ ಆಮ್ಲೀಯವಾಗಿ ಮಣ್ಣು ಕನ್ವರ್ಟ್ ಆಗ್ತದೆ. ಆಸಿಡ್ ಸಾಯಿಲ್ ಅಂತ ಹೇಳ್ತೀವಿ, ಆಸಿಡ್ ಸಾಯಿಲ್ ಅಂತ. ಅಲ್ಲಿ ನೀವು ರಸಸಾರ ನೋಡಿದ್ರೆ 6 ಕಮ್ಮಿ ಇರ್ತದೆ, 5.5-5.75 ಈ ರೀತಿ ಇರ್ತದೆ. ಇನ್ ಅದೇ ರೀತಿ ನೀವು ಅಲ್ಲಿಗಿಂತ ನೀವು ಮುಂದಕ್ಕೆ ಹೋದ್ರೆ 7.5 ಮೇಲೆ ಅಂದ್ರೆ ಈಗ ನಮ್ಮ ಸುಣ್ಣತ್ಕಲ್ ಭೂಮಿ ಅಂತ ಹೇಳ್ತೀವಿ. ಸುಣ್ಣತ್ಕಲ್ ಭೂಮಿ ಎಲ್ಲ ನೋಡಿದ್ರೆ ನಿಮ್ಗೆ ಸುಣ್ಣದ ಅಂಶ, ಕ್ಷಾರೀಯ ಮಣ್ಣು ಅಂತ ಹೇಳ್ತೀವಿ. ಏನಾಗ್ತದೆ, ನೀವು ಮಧ್ಯ ಕೆಳಗಡೆ ಚಿತ್ರ ಗಮನಿಸಿದ್ರೆ ನೋಡಿ, 6-7 ಗಿಡದ ಬೆಳವಣಿಗೆ ತುಂಬಾ ಚೆನ್ನಾಗಿದೆ. ಅದಕ್ಕಿಂತ ಕಮ್ಮಿಗೂ ಚೆನ್ನಾಗಿಲ್ಲ, ಹೆಚ್ಚಿಗೆನೂ ಚೆನ್ನಾಗಿಲ್ಲ. ಕಾರಣ ಏನು? ಈಗ ನಾವು ಸಾಮಾನ್ಯವಾಗಿ ವೈಜ್ಞಾನಿಕವಾಗಿ ಹೇಳ್ಬೇಕಂದ್ರೆ 16-17 ರೀತಿ ಪೋಷಕಾಂಶಗಳು ಒಂದು ಗಿಡಕ್ಕೆ ಬೇಕು ಅಂತ ಹೇಳ್ತೀವಿ. ನೀವು ಏನೇ ಪೋಷಕಾಂಶ ಕೊಟ್ಟರು ಕೂಡ pH ಕರೆಕ್ಟ್ ಆಗಿದ್ರೆ, ರಸಸಾರ ಕರೆಕ್ಟ್ ಆಗಿದ್ರೆ ನೀವು ಕೊಡುವಂತ ಪೋಷಕಾಂಶನ ಗಿಡ ಹೀರ್ಕೊಳ್ಳುತ್ತೆ. ಕಮ್ಮಿ ಆಯ್ತು ಹೆಚ್ಚಾಯ್ತು ಅಂತ ಹೇಳಿದ್ರೆ ಕೆಲವಾರು ಪೋಷಕಾಂಶಗಳನ್ನ ಹೀರ್ಕೊಳ್ಳಕ್ ಆಗಲ್ಲ. ಅದು ಅರ್ಥ ಆಯ್ತಾ? ಈಗ ಉದಾಹರಣೆಗೆ ಆಸಿಡ್ ಅಂತ ಹೇಳಿದ್ರೆ ಏನಾಗುತ್ತೆ, ಬೇರು ತುದಿ ಏನ್ ಹೀರ್ಕೊಳ್ಳುತ್ತೆ ಅದಕ್ಕೆ ತೊಂದರೆ ಆಗ್ಬೋದು. ಕ್ಷಾರೀಯ ಮಣ್ಣು ಅಂದ್ರೆ ಈಗ ನೀವು ನಲ್ಲಿ ಮನೆ ನಲ್ಲಿ ಉಪ್ಪು ನೀರು ಬಂದ್ರೆ ಏನಾಗುತ್ತೆ, ಎಲ್ಲ ಕಟ್ಟಿಕೊಳ್ಳುತ್ತಲ್ವಾ, ಬೇರೆಲ್ಲೋ ಆ ರೀತಿ ಕಟ್ಟಿಕೊಳ್ಳುತ್ತೆ ಅಂತ ತಿಳ್ಕೊಳ್ಳಿ. ಹೀರ್ಕೊಳ್ಳಕ್ ಆಗಲ್ಲ. ಇನ್ನು ಸುಲಭವಾಗಿ ಹೇಳ್ಬೇಕಂದ್ರೆ ಈಗ ನನ್ಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ನಾನು ಎಂತ ಒಳ್ಳೆ ಊಟ ತಂದಿಟ್ಟು ನಾವು ಊಟ ಮಾಡಕ್ಕಾಗಲ್ಲ. ಹಂಗಾಗಿ ಮಣ್ಣನ್ನ ನಾವು ತಟಸ್ಥ ಸ್ಥಿತಿಯಲ್ಲಿ ಇಟ್ಕೊಳ್ಳೋದು ಬಹಳ ಮುಖ್ಯ. ಏನ್ ಮಾಡ್ತೀವಿ, ಈಗ ಉದಾಹರಣೆಗೆ ನೀವು ತೀರ್ಥಹಳ್ಳಿ ಸಾಗರ ಪ್ರದೇಶದಲ್ಲೆಲ್ಲ ನೋಡಿದ್ರೆ ವರ್ಷಕ್ಕೊಂದ್ಸರಿ ಸುಣ್ಣ ಹಾಕ್ತಾರೆ ಅಥವಾ ಡೊಲೊಮೈಟ್ ಸುಣ್ಣ ಬಳಸ್ತಾರೆ. ಕಾರಣ ಏನು? ಮಣ್ಣಿನ ರಸಸಾರ 5-5.5 ಇರೋದ್ರಿಂದ ಸುಣ್ಣ ಹಾಕ್ದಾಗ ಏನಾಗುತ್ತೆ, ಮಣ್ಣಿನ ರಸಸಾರ ಹೆಚ್ಚಾಗುತ್ತೆ. ಅದಕ್ಕೆ ನೋಡಿ, ಸುಣ್ಣ ಹಾಕಿ 15 ಆದ್ಮೇಲೆ ಗೊಬ್ಬರ ಕೊಡಿ ಅಂತ ಹೇಳ್ತೀವಿ. ಕಾರಣ ಏನು? ಮಣ್ಣಿನ ರಸಸಾರ ತಟಸ್ಥ ಸ್ಥಿತಿಗೆ ಬಂದಾದ್ಮೇಲೆ ನಿಮ್ಗೆ ಅದನ್ನ ಹೀರ್ಕೊಳ್ಳುವಂತ ಕ್ಷಮತೆ ಇರ್ತದೆ. ಅದೇ ರೀತಿ ನೀವು ಬಯಲ್ಸೀಮೆಗೆ ಹೋದ್ರೆ ಜಿಪ್ಸಮ್ ಹಾಕಕ್ಕೆ ಹೇಳ್ತೀವಿ, 8-8.5 ಇದ್ದದ್ದು ಜಿಪ್ಸಮ್ ಹಾಕ್ತಾ ಕಮ್ಮಿ ಆಗ್ತಾ ಬರ್ತದೆ ರಸಸಾರ. ಆ ಸಂದರ್ಭದಲ್ಲಿ ಹೀರ್ಕೊಳ್ಳುವಂತ ಕ್ಷಮತೆ ಚೆನ್ನಾಗಿರ್ತದೆ ಅಂತ ಹೇಳ್ಬೋದು. ಅದರಿಂದಾಗಿ ಮಣ್ಣಿನ ರಸಸಾರ, ಬಹಳಷ್ಟು ಜನ ರೈತರಲ್ಲಿ ತೊಂದರೆ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ನೆಂಟರೋ ತೀರ್ಥಹಳ್ಳಿಲಿ ಇರ್ತಾರೆ ಅವ್ರು ಸುಣ್ಣ ಹಾಕ್ತಾರೆ, ನಾನು ಹಾವೇರಿಲೂ ಸುಣ್ಣ ಹಾಕ್ತಾ ಇರ್ತೀನಿ, ಇನ್ನೆಲ್ಲ ಜಿಪ್ಸಮ್ ಬಳಸ್ತಾ ಇರ್ತಾರೆ, ನಾನ್ ಬಂದು ಇಲ್ಲಿ ಜಿಪ್ಸಮ್. ನಮ್ಮ ಮಣ್ಣಿನ ರಸಸಾರ ಕರೆಕ್ಟ್ ಆಗಿರೋದು ನಾವೇ ತಪ್ಪು ಮಾಡ್ತಾ ಇದೀವಿ. ಈಗ ಉದಾಹರಣೆಗೆ ನಾನು ತಟಸ್ಥ ಮಣ್ಣಿದೆ, ನಾನು ಸುಣ್ಣ ಹಾಕಿದ್ರೆ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಜಿಪ್ಸಮ್ ಹಾಕಿದ್ರೆ ಕಮ್ಮಿ ಆಗ್ತಾ ಹೋಗ್ತದೆ. ಇದು ನಮ್ಗೆ ತಿಳಿಯೋದಿಲ್ಲ, ನಾನು ಎಷ್ಟೇ ಗೊಬ್ಬರ ತಂದು ಸುರಿದ್ರು ಇದಾಗ್ತಾ ಇರುತ್ತೆ. ಅದರಿಂದಾಗಿ ದಯಮಾಡಿ ಇದ್ರ ಬಗ್ಗೆ ಪ್ರಮುಖವಾಗಿ ಗಮನ ಇಟ್ಕೋಬೇಕು. ನಮ್ಮ ಶಿವಮೊಗ್ಗ ಕಂಡೀಷನ್ ಅಲ್ಲಿ ಮಣ್ಣಿನ ರಸಸಾರ, ಈಗ ಉದಾಹರಣೆಗೆ ನಾನು ಸಾಮಾನ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ಶಿವಮೊಗ್ಗ, ಶಿಕಾರಿಪುರ, ಹೊನ್ನಾಳಿ ಇಲ್ಲೆಲ್ಲ ಒಂದ್ ಸ್ವಲ್ಪ ತಟಸ್ಥ ಮಣ್ಣೆ ಇದೆ. ಒಂದ್ ಸ್ವಲ್ಪ ನೀವು ತೀರ್ಥಹಳ್ಳಿ ಹೆಚ್ಚು ಮಳೆ ಬೀರೋ ಪ್ರದೇಶಕ್ಕೆ ಹೋದ್ರೆ ಮಣ್ಣಿನ ರಸಸಾರ ಆಮ್ಲೀಯವಾಗಿದೆ. ಅದೇ ನೀವು ಸ್ವಲ್ಪ ಹಾವೇರಿ, ಶಿರಾಳಕೊಪ್ಪ ಬಿಟ್ಟು ಆ ಕಡೆ ಬಂದಾಗ ಕೆಲವೊಂದ್ಸರಿ ಒಂದ್ ಸ್ವಲ್ಪ ಪ್ರಮಾಣದಲ್ಲಿ ಕ್ಷಾರೀಯ ಇದಕ್ಕೆ ಹೋಗಿದೆ, ಆಲ್ಮೋಸ್ಟ್ ತಟಸ್ಥ ಇದೆ. ಎಸ್ಪೆಷಲಿ ಹೆಚ್ಚು ಮಳೆ ಬೀಳೋ ಪ್ರದೇಶದಲ್ಲಿ ನಾವು ಇದ್ರ ಬಗ್ಗೆ ಗಮನ ಇಟ್ಕೋಬೇಕು. ಉದಾಹರಣೆಗೆ 1 ಎಕರೆ ಇರುತ್ತೆ ಅಂತ ಇಟ್ಕೊಳ್ಳಿ, 1 ಎಕರೆ ರೋಡ್ ಇಂದ ಈ ಕಡೆ ಕೆಂಪ್ ಮಣ್ಣು ಇರುತ್ತೆ, ಈ ಕಡೆ ಕಪ್ಪು ಮಣ್ಣು ಇರುತ್ತೆ, ಒಂದೇ ಸ್ಯಾಂಪಲ್ ತಗೋಬಾರ್ದು. ಕಣ್ಣಳತೆಗೆ ನೋಡಿದಾಗ ನಾವು ಕಪ್ಪ ಮಣ್ಣದೇ ಒಂದ್ ಸ್ಯಾಂಪಲ್ ಮಾಡ್ಕೊಳ್ಳಿ, ಕೆಂಪ್ ಮಣ್ಣದೇ ಒಂದ್ ಸ್ಯಾಂಪಲ್ ಮಾಡ್ಕೊಳ್ಳಿ. ನಾವು ಅದಕ್ಕೆ ಫಸ್ಟ್ ಹೇಳೋದೇನು, ನಿಮ್ದು 2 ಎಕರೆ 3 ಎಕರೆ ಜಮೀನ್ ಇದೆ ಅಂದ್ರೆ ಸುತ್ತಾಡ್ತೀರಿ, ಅಥವಾ ನಿಮ್ಗೆ ಗೊತ್ತಿರುತ್ತೆ ಅಲ್ಲಿ ಕಂಪ್ ಮಣ್ಣು ಐತೆ, ಇಲ್ಲಿ ಕೆಬ್ಬೆ ಮಣ್ಣಿದೆ, ಇಲ್ಲಿ ಈ ಮಣ್ಣಿದೆ, ಈ ಮಣ್ಣಿದೆ. ಅದನ್ನೆಲ್ಲ ಸಪರೇಟ್ ಮಾಡ್ಕೊಂಡು ನಿಮ್ ಹೆಸರು ಕೊಟ್ಕೋಬೇಕು. ಅದನ್ನ 252 ಬಾರಿ ಎ ಅಂದ್ರೆ ಇದು ಕೆಂಪ್ ಮಣ್ಣು, ಬಿ ಅಂದ್ರೆ ಇದು ಕಪ್ಪು ಮಣ್ಣು, ಆ ರೀತಿ ಕೋಡ್ ಕೊಟ್ಕೋಬೇಕು. ನಮಗೆ ಕೊಟ್ಟಾಗ ನೀವು ಅದೇ ಹೆಸರಲ್ಲಿ ವಾಪಸ್ ಕೊಡ್ತೀವಿ. ಹಂಗಾಗಿ ನೀವು ಅದಕ್ಕೆ ಸಪರೇಟ್ ಆಗಿ ಇದು ಮಾಡ್ಕೋಬೇಕು. ಸಾವಯವ ಅಂಶ ಅಥವಾ ಹಸಿರು ಗೊಬ್ಬರ ಮಣ್ಣಿಗೆ ಏನಕ್ಕೆ ಮುಖ್ಯ? ನಾವು ಮುಖ್ಯವಾಗಿ ನೋಡೋದಾದ್ರೆ ಈಗಾಗಲೇ ಹೇಳಿದೆ 5% ಇರ್ಬೇಕು, ಅವೆಲ್ಲ ಇರೋದು ಕಷ್ಟ. ಆದ್ರೂ ಕೂಡ ನಮ್ಮ ಹಿರಿಯರು ನೋಡಿದ್ರೆ ನೀವು ಬರೀ ಮನೆ ಗೊಬ್ಬರದಲ್ಲೇ ಚೆನ್ನಾಗಿ ಮಾಡ್ತಿದ್ರು, ಎಲ್ಲ ಬೆಳೆ ಚೆನ್ನಾಗಿ ಬರ್ತಿತ್ತು, ಇವಾಗ ನಮ್ದೆಲ್ಲ ಅದೇ ಕಂಪ್ಲೇಂಟ್, ಎಲ್ಲ ತಂದು ಹಾಕಿದ್ರು ಕೂಡ ಏನು ಬರ್ತಾ ಇಲ್ಲ. ಕಾರಣ ಏನು? ಕಾರಣ ಈ ಸಾವಯವ ಅಂಶ ಏನಿದೆ ಸೂಕ್ಷ್ಮಾಣುಜೀವಿಗಳಿಗೆ ಆಹಾರ ಅದು ಅಂತ ಹೇಳ್ಬೋದು. ಸೂಕ್ಷ್ಮಾಣುಜೀವಿಗಳಿಗೆ ಆಹಾರ. ಸೂಕ್ಷ್ಮಾಣುಜೀವಿಗಳು ಏನ್ ಮಾಡ್ತಾವ ಅದು? ಈಗ ನೋಡ್ರಿ, ನಾವು ಅಕ್ಕಿ ಬೆಳಿತೀವಿ, ಭತ್ತ ಬೆಳಿತೀವಿ, ಭತ್ತನೆ ತಿನ್ನಲ್ಲ ನಾವು, ಅಕ್ಕಿ ಮಾಡಿಸಿ ಅನ್ನ ಮಾಡಿ ತಿಂತೀವಿ. ಹಂಗೆ ಭೂಮಿಯಲ್ಲೂ ಕೂಡ ಕೆಲವೊಂದು ಪೋಷಕಾಂಶಗಳು ಇರ್ತವೆ, ಅದು ಗಿಡಕ್ಕೆ ಭತ್ತದ ರೂಪದಲ್ಲಿ ಇರ್ತದೆ. ನಾವು ಅದನ್ನ ಏನ್ ಮಾಡ್ಬೇಕು? ಅಕ್ಕಿ ಮಾಡಿ ಅನ್ನ ಮಾಡಿ ಕೊಡಿಸ್ಬೇಕು ಅದಕ್ಕೆ. ಆ ಕೆಲಸ ಮಾಡೋದು ಯಾವುದು? ಸೂಕ್ಷ್ಮಾಣುಜೀವಿಗಳು. ಸೊ ಉದಾಹರಣೆಗೆ 100 ಸೂಕ್ಷ್ಮಾಣುಜೀವಿಗಳಿದಾವೆ ಅಂತ ಹೇಳಿದ್ರೆ 95-96% ಭಾಗ ಮನುಷ್ಯನಿಗೆ ಉಪಕಾರಿಯಾಗೇ ಇರ್ತವೆ ಸೂಕ್ಷ್ಮಾಣುಜೀವಿಗಳು. ಯಾವುದೋ 4-5 ನಮ್ಗೆ ರೋಗ ಅಥವಾ ಬೇರೆ ಬಾಧೆ ಇದು ಮಾಡಬಹುದು. ಆದ್ರೆ ನಾನು ಒಂದು ಔಷಧಿ ಹಾಕ್ದಾಗ ಆ ಗುಂಪಿನ ಎಲ್ಲಾನು ಭೇದ ಭಾವ ಮಾಡಲ್ಲ, ಎಲ್ಲಾನು ಸಾಯಿಸುತ್ತೆ ಅದು. ಅದರಿಂದಾಗಿ ಸೂಕ್ಷ್ಮಾಣುಜೀವಿಗಳಿಗೆ ನಮ್ಗೆ ಬಹಳ ಮುಖ್ಯ. ಅದ್ರಲ್ಲಿ ತಮ್ಗೆ ಆಗ್ಲೇ ಗೊತ್ತಿದೆ ನೋಡಿ, ಈಗ ಗೊಬ್ಬರಕ್ಕೆ ಬರೋದಾದ್ರೆ ಮನೆ ಗೊಬ್ಬರ ಅಥವಾ ನಾವ್ ಏನ್ ಸಾವಯವ ಗೊಬ್ಬರ ಹೇಳ್ತಿದ್ವಿ ಅದು ಕಂಪ್ಲೀಟ್ ಫುಡ್, ಸಂಪೂರ್ಣ ಊಟ ಇದ್ದಂಗೆ. ನೀವು ಗಮನ ಪ್ರಮಾಣ ಜಾಸ್ತಿ ಇರ್ತದೆ. ಬಟ್ ನಾವು ಮನೆ ಗೊಬ್ಬರ ಏನು ಉಪಯೋಗಿಸ್ತೀವಿ, ಹಟ್ಟಿ ಗೊಬ್ಬರ, ಅದರಲ್ಲಿ ಎಲ್ಲ ಪೋಷಕಾಂಶಗಳಿರ್ತವೆ. ಅದಕ್ಕೆ ನಮ್ಮ ಹಿಂದಿನ ಯುದ್ಧರವರು ಹೆಚ್ಚಿಗೆ ಮನೆ ಗೊಬ್ಬರ ಬಳಸೋದ್ರಿಂದ ಅವ್ರಿಗೆ ಅಂಡೊಡ್ಕ ಆಗ್ಲಿ, ಗಣ್ಣು ಓರೆ ಆಗೋದಾಗ್ಲಿ, ಈ ಸಮಸ್ಯೆಗಳು ಇರ್ತಿರ್ಲಿಲ್ಲ. ಯಾಕೆಂದ್ರೆ ಮಣ್ಣಿನಲ್ಲಿ ಸಾಕಷ್ಟು ಹೇರಳವಾಗಿ ಅವರು ಮನೆ ಗೊಬ್ಬರವನ್ನು ಕೊಡ್ತಿದ್ರು. ಬಟ್ ಇವತ್ತಿನ ಇದರಲ್ಲಿ ನಾನು ಬೇಕಾದ್ರೆ 10,000 ರೂಪಾಯಿ ಕೊಟ್ಟು ಫರ್ಟಿಲೈಸರ್ ಹಾಕ್ತೀನಿ, 20,000 ರೂಪಾಯಿ ಕೊಡಕ್ಕೆ ರೆಡಿ ಇದ್ರು ಕೂಡ ನನ್ಗೆ ಒಳ್ಳೆ ಗೊಬ್ಬರ ಸಿಗಲ್ಲ. ಮೊದಲನೇದಾಗಿ ಸಮಸ್ಯೆ ಅದಿದೆ. ಅದರಿಂದಾಗಿ ನಮ್ಮಲ್ಲಿ ಏನಾಗ್ತಾ ಇದೆ, ಲಘು ಪೋಷಕಾಂಶಗಳ ಕೊರತೆ ನಮ್ಮಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾಕೆಂದ್ರೆ ನಾವು ಯಾವುದೇ ರೈತರನ್ನು ಕೇಳಿದ್ರು ಸಾಮಾನ್ಯ ಉಪಯೋಗಿಸೋದು ಯೂರಿಯಾ, DAP, ಪೊಟ್ಯಾಶ್, ಅಥವಾ ಯೂರಿಯಾ ಜೊತೆಗೆ 10-26 ಹಾಕ್ತೇವೆ, DAP ಜೊತೆಗೆ 10-26. ಸಾಮಾನ್ಯವಾಗಿ ನಾವು ಕೊಡ್ತಾ ಇರೋದೇನು, ಬರೀ ಸಾರಜನಕ ರಂಜಕ ಪೊಟ್ಯಾಶ್ ಇಷ್ಟೇ ಕೊಡ್ತಾ ಇದೀವಿ. ನೀವು ಸಾಮಾನ್ಯವಾಗಿ ನೋಡದ ಹೋದ್ರೆ ಒಂದು 16 ಅಂತ ಹೇಳಿದ್ರೆ ಯಾವ್ದು, 3 ಫ್ರೀಯಾಗಿ ಸಿಗ್ತದೆ, ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ಗಾಳಿ, ನೀರಿಂದ ಸಾರಜನಕ ರಂಜಕ ಪೊಟ್ಯಾಶ್ ಕೊಡ್ತಾ ಇದೀವಿ. ಅದು ಬಿಟ್ಟರೆ ಸೆಕೆಂಡರಿ ನ್ಯೂಟ್ರಿಯಂಟ್ ಅಂತ ಹೇಳ್ತೀವಿ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್. ಸಲ್ಫರ್ ಕೆಲವು ಭಾಗ ನೀವು ಒಡೆಯುವಂತ ಔಷಧಿಗಳಲ್ಲಿ ಸಿಗುತ್ತೆ. ಇನ್ನು ಅದು ಬಿಟ್ಟರೆ ಲಘು ಪೋಷಕಾಂಶಗಳಿದಾವೆ, ಬೋರಾನ್, ಜಿಂಕ್, ಮ್ಯಾಂಗನೀಸ್, ಕಾಪರ್, ಐರನ್, ಮಾಲಿಬ್ಡಿನಮ್ ಅಂತ. ಇವೆಲ್ಲ ಯಾವ ರೀತಿ ಅಂತ ಹೇಳಿದ್ರೆ, ಈ ಗರ್ಭಿಣಿ ಹೆಂಗಸರಿಗೆ ಯಾವ ರೀತಿ ಕಬ್ಬಿಣಾಂಶದ ಮಾತ್ರೆ, ಕ್ಯಾಲ್ಸಿಯಂ ಮಾತ್ರೆ, ಫೋಲಿಕ್ ಆಸಿಡ್ ಮಾತ್ರೆ ಕೊಡ್ತಾರೋ ಗಿಡಗಳಿಗೂ ಅದೇ ರೀತಿ. ನೋಡಿ, ಗರ್ಭಿಣಿಯರಿಗೆ ಕೊಡೋದು ಒಂದೇ ಫೋಲಿಕ್ ಆಸಿಡ್ ಮಾತ್ರೆ, ಬಟ್ ಎಷ್ಟು ಎಫೆಕ್ಟ್ ಮಾಡುತ್ತೆ ಅದು. ನಮ್ಮ ಮೆದುಳಿಗಿಂತ ಸೂಕ್ಷ್ಮವಾದಂತ ಭಾಗ ಬೆನ್ಹುರಿ, ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀವಿ. ಮಗುವಿನ ಸ್ಪೈನಲ್ ಕಾರ್ಡ್ ಗ್ರೋತ್ಗೆ ನಮ್ಮ ಫೋಲಿಕ್ ಆಸಿಡ್ ಬಹಳ ಮುಖ್ಯ. ಅದೇ ರೀತಿ ಈ ಬೋರಾನ್ ಜಿಂಕ್ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟರು ಕೂಡ ಇಳುವರಿ ಮೇಲೆ, ಕ್ವಾಲಿಟಿ ಮೇಲೆ ನಮಗೆ ಬಹಳ ಕೆಲಸ ಮಾಡ್ತದೆ. ಅದರಿಂದಾಗಿ ಎಲ್ಲಿ ನೀವು ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಗೊಬ್ಬರ ಕೊಡಲ್ವೋ ಅಲ್ಲಿ ಲಘು ಪೋಷಕಾಂಶದ ನಿರ್ವಹಣೆ ಕೂಡ ಬಹಳ ಮುಖ್ಯ. ಸಾಮಾನ್ಯವಾಗಿ ಈಗ ಸೂಕ್ಷ್ಮಾಣುಜೀವಿಗಳ ಬಗ್ಗೆ ಹೇಳಿದೆ, ಸೂಕ್ಷ್ಮಾಣುಜೀವಿಗಳನ್ನ ಸಾಮಾನ್ಯವಾಗಿ 2 ಭಾಗ ಮಾಡ್ಕೊಳ್ಳೋಣ, ಉಪಯೋಗಕಾರಿಯಾಗಿರೋ. ಒಂದು ಜೈವಿಕ ಗೊಬ್ಬರ, ಇನ್ನೊಂದು ಜೈವಿಕ ಕೀಟನಾಶಕಗಳು ಅಂತ 2 ಭಾಗ ಮಾಡ್ಕೊಳ್ಳೋಣ. ಏನ್ ಮಾಡುತ್ತೆ ಜೈವಿಕ ಗೊಬ್ಬರಗಳು ಅಂದ್ರೆ, ನಾನು ಆಗ್ಲೇ ಹೇಳಿದೆ, ಏನು ಭತ್ತನ ಅನ್ನ ಮಾಡ್ಕೊಡೋ ಅಂತದ್ದು. ಉದಾಹರಣೆಗೆ ನೀವು ಅಸ್ಟೋಬ್ಯಾಕ್ಟರ್ ಉಪಯೋಗಿಸಿರ್ತೀರಿ, PSB ಅಂತ ಉಪಯೋಗಿಸಿರ್ತೀರಿ, ವ್ಯಾಮ್ ಅಂತ ಉಪಯೋಗಿಸಿರ್ತೀರಿ, ಹೌದಲ್ವಾ? ಏನ್ ಮಾಡ್ತವೆ ನೋಡಿ, ಹೆಸರಲ್ಲೇ ಇದೆ, ರಂಜಕ ಕರಗಿಸುವ ದುಂಡಾಣು, ಫಾಸ್ಫರಸ್ ಸಾಲುಬಿಲೈಸಿಂಗ್ ಬ್ಯಾಕ್ಟೀರಿಯಾ. ಅಂದ್ರೆ ಏನ್ ಹೇಳ್ತಾ ಇದೆ, ನಿಮ್ ಮಣ್ಣಲ್ಲಿ ರಂಜಕ ಇದೆ ಬಟ್ ಸಿಗ್ತಾ ಇಲ್ಲ, ಅದನ್ನ ಕರಗಿಸಿ ಒದಗಿಸ್ತೀನಿ ಅಂತ ಹೇಳ್ತಾ ಇದೆ. ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ, ಪೊಟ್ಯಾಶ್ ಎಲ್ಲೋ ಒಂದ್ ಕಡೆ ಇದೆ, ಬೇರಕ್ ಸಿಗ್ತಾ ಇಲ್ಲ, ತಲುಪಿಸ್ತದೆ. ಸೊ ಈ ಕೆಲಸನ ಈ ಒಂದಷ್ಟು ಸೂಕ್ಷ್ಮಾಣುಜೀವಿಗಳು ಮಾಡ್ತವೆ. ನಿಮ್ಗೆ ಇದಿವತ್ತು ಬಹಳಷ್ಟು ಫಾರ್ಮೆಟಲ್ ಸಿಗ್ತಾ ಇದೆ, ಅಸ್ಟೋಬ್ಯಾಕ್ಟರ್, PSB ಇವೆಲ್ಲ ಸಿಗ್ತಾ ಇದೆ. ಅದ್ರ ಜೊತೆ AMC ಅಂತ ಒಂದು ಪ್ರಾಡಕ್ಟ್ ಇದೆ, ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯ ಅಂತ. ಇದರಲ್ಲಿ ಸಾರಜನಕ, ರಂಜಕ, ಪೊಟ್ಯಾಶ್, ಸತು ಮತ್ತೆ ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ರೈಸೋಬ್ಯಾಕ್ಟರ್, ಇಷ್ಟು 3 ರೀತಿಯ ಯಾವುದು ದುಂಡಾಣುಗಳನ್ನ ಒಂದರಲ್ಲೇ ಸೇರಿಸಿದ್ರೆ ಇದನ್ನು ಕೂಡ ನೀವು ಬಳಸಬಹುದು. ಇನ್ನೊಂದು ಭಾಗ ನೋಡಿದ್ರೆ ಜೈವಿಕ ಕೀಟನಾಶಕಗಳು. ಈಗ ನೋಡಿ, ನಮ್ಮಲ್ಲೇನೆ ಕಾಂಪಿಟೇಷನ್ ಇರ್ತದೆ, ಅಂದ್ರೆ ಒಬ್ರು ಬೆಳೀತಾ ಇರ್ ನಾನ್ ಬಿಡಲ್ಲ, ನನ್ನ ಬಿಟ್ರೆ ಇನ್ನೊಬ್ರು ಬಿಡಲ್ಲ, ಆ ರೀತಿ ಇರ್ತದೆ. ಅದೇ ರೀತಿ ಜೀವಿಗಳಲ್ಲೂ ಕೂಡ ಕಾಂಪಿಟೇಷನ್ ಇರ್ತದೆ. ಮಣ್ಣಿನಲ್ಲಿ ಬೆಳೆಯೋದಕ್ಕೆ ಒಂದಕ್ಕೊಂದಕ್ಕೆ ಒಡದಾಟ ಇರ್ತದೆ, ಗಾಳಿಗಾಗ್ಬೋದು, ನೀರ್ಗಾಗ್ಬೋದು, ಬೆಳಕಾಗ್ಬೋದು. ಕೆಲವೊಂದು ಜೀವಿಗಳು ಏನಾಗ್ತವೆ, ಅತಿ ಹೆಚ್ಚಿಗೆ ಬೇಗ ಬೆಳೀತವೆ. ಅದ್ರಲ್ಲಿ ಕೆಲವೊಂದು ಜೀವಿಗಳು ಹೇಳ್ಬೇಕಂದ್ರೆ ಟ್ರೈಕೋಡರ್ಮಾ ಅಂತ ಕೇಳಿದಿರಿ, ಸೂಡೋಮನಾಸ್ ಅಂತ ಕೇಳಿದಿರಿ. ಇವೆಲ್ಲ ಏನ್ ಮಾಡ್ತವೆ, ರೋಗ ಬರ್ಸುವಂತ ಶಿಲೀಂಧ್ರ ಅಥವಾ ಏನು ನಮ್ಮ ಬ್ಯಾಕ್ಟೀರಿಯಾಗಳಿರ್ತವೆ ಅದಕ್ಕಿಂತ ವೇಗವಾಗಿ ಬೆಳೀತದೆ, ಅಥವಾ ಕೆಲವೊಂದು ಕೆಮಿಕಲ್ನ ಪ್ರೊಡ್ಯೂಸ್ ಮಾಡಿ ಅದರ ಬೆಳವಣಿಗೆನ ಕುಗ್ಗಿಸ್ತದೆ. ಇದನ್ನ ನಾವು ಮಣ್ಣಿನಲ್ಲಿ ಹೆಚ್ಚಾಗಿ ಬಳಸಿದಾಗ ನಮ್ಮ ಮಣ್ಣು ನ್ಯಾಚುರಲ್ ಆಗಿ ಅದನ್ನ ಅದೇ ಟ್ರೀಟ್ ಮಾಡ್ಕೊಳಕ್ ಪ್ರಯತ್ನ ಮಾಡ್ತದೆ, ಹೌದಲ್ವಾ? ಈಗ ನನ್ನಲ್ಲಿ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದ್ರೆ ಏನಾದ್ರು ತಡ್ಕೊತೀನಿ, ಬಟ್ ನಾನು ಇವತ್ತು ಏನಾದ್ರು ಜ್ವರ ಬಂತು ಅಂದ್ರೆ ನಾನು ಇವತ್ತು ಪ್ಯಾರಾಸಿಟಮಾಲ್ ತಗೊಳ್ಳಬೇಕು, ನನಗೆ ತಡ್ಕೊಳಕ್ಕೆ ಆಗಲ್ಲ. ಹಂಗೆ ನಮ್ಮ ಮಣ್ಣಿಗೂ ಕೂಡ ಸೂಕ್ಷ್ಮಾಣುಜೀವಿಗಳು ಕಮ್ಮಿ ಇರೋದ್ರಿಂದ ನಾನು ಇವತ್ತು ಕೆಮಿಕಲ್ ಉಪಯೋಗಿಸ್ಬೇಕು ಸಡನ್ ಆಗಿ, ಹೌದಲ್ವಾ? ಈಗ ನಂಗೆ ಜ್ವರ ಬಂದ್ರೆ ನಾನು ಯಾವ್ದೋ ಎಲೆ ತೆಗೊಂಡಂತೂ ಕುಡಿಯಲ್ಲ, ಅರ್ಜೆಂಟ್ ಪ್ಯಾರಾಸಿಟಮಾಲ್ ತಗೊಳ್ಳೇಬೇಕು. ಬಟ್ ಯಾವಾಗ ರೋಗ ಇರಲೋ ಆಗ ನನ್ನ ಇಮ್ಯುನಿಟಿನ ಬಿಲ್ಡ್ ಮಾಡ್ಬೇಕು. ಅದೇ ರೀತಿ ಮಣ್ಣಿನಲ್ಲೂ ಕೂಡ ನೀವು ಆ ಕಡೆ ಪ್ಲೇಟ್ ನೋಡ್ತಾ ಇರ್ಬೋದು, ಆ ಬಿಳಿಗೇನಿದೆಯಲ್ಲ ಅದು ರೋಗಾಣು. ಉದಾಹರಣೆಗೆ ನಿಮ್ದು ಶುಂಠಿನ ತಗೊಂಡ್ರೆ ಶುಂಠಿ ಕೊಳೆ ರೋಗ ಬರ್ಸ್ತಾ ಇರುವಂತ ಫೈಟೋಪ್ತೆರಾ ಅನ್ನೋ ಫಂಗಸ್ ಅನ್ಕೊಳ್ಳಿ. ನೋಡಿ, ಅದ್ರ ಜೊತೆಗೆ ಟ್ರೈಕೋಡರ್ಮ ಹಸಿರು ಕಲರ್ ಏನ್ ಕಾಣಿಸ್ತಾ ಇದೆಯಲ್ಲ, ಆ ಟ್ರೈಕೋಡರ್ಮನ್ ಹಾಕಿದ್ದಾರೆ. ಬೆಳವಣಿಗೆ ನೋಡ್ತಾ ಹೋಗಿ ನೀವು ಹಂತ ಹಂತವಾಗಿ. ಒಂದಿನ ಏನಾಗಿದೆ, ಪೂರ್ತಿ ನಿಮ್ಗೆ ಟ್ರೈಕೋಡರ್ಮನೆ ಬೆಳವಣಿಗೆ ಆಗಿದೆ. ಅದ್ರ ಅರ್ಥ ಏನು, ಮಣ್ಣಲ್ಲೂ ಕೂಡ ಈ ರೀತಿ ಬೆಳ್ಕೊಂಡು ಹೋಗುತ್ತೆ ಟ್ರೈಕೋಡರ್ಮ ಅನ್ನೋದು ಮುಖ್ಯ ಉದ್ದೇಶ. ಅದರಿಂದಾಗಿ ಈ ರೀತಿ ಜೀವಿಗಳನ್ನ ನಾವು ಬಳಸಿದಾಗ ಉತ್ತಮವಾಗಿ ಇದು ಮಾಡಬಹುದು. ಈ ಕಡೆ ನೋಡ್ತಾ ಇರೋದು ನೀವು ಬೇರ್ ಹುಳ ಅಂತ ಹೇಳ್ತಿರಲ್ಲ ಅಡಿಕೆಯಲ್ಲಿ, ನೋಡಿ ಇದು ಎಲ್ಲಿ ಬರುತ್ತೆ, ಕಪ್ಪು ಮಣ್ಣಲ್ಲಿ ಬರಲ್ಲ, ಕೆಂಪು ಮಣ್ಣು ಅಥವಾ ಮರಳು ಮಣ್ಣಲ್ಲಿ ಇರುತ್ತೋ ಅಲ್ಲಿ ಮಾತ್ರ ಬರುತ್ತೆ. ಕಾರಣ ಏನು, ಸೇಮ್ ಅದಕ್ಕೂ ಕೂಡ ಉಸಿರಾಟದ ಸಮಸ್ಯೆ. ಜಡಿ ಮಣ್ಣಿಗೆ ಹೋದ್ರೆ ಅದಕ್ಕೂ ಉಸಿರಾಡಕ್ಕಾಗಲ್ಲ, 1-2 ಆಳಕ್ಕೆ ಹೋಗುತ್ತೆ ಅದು. ಹಂಗಾಗಿ ಅಂತ ಮಣ್ಣಲ್ಲಿ ಇರುತ್ತೆ. ಆ ಸಂದರ್ಭದಲ್ಲಿ ನಮ್ಗೆ ಏನಾಗುತ್ತೆ ನೋಡ್ರಿ, ಈಗ ಮೊದಲನೇ ಮಳೆ ಏಪ್ರಿಲ್ ಮೇಲೆ ಮೊದಲನೇ ಮಳೆ ಬಂದಾಗ ಮೇಲಕ್ಕೆ ಬರ್ತಾವು. ಯಾಕೆಂದ್ರೆ ಗೊತ್ತು ನಿಮ್ಗೆ, ಹುಳುಗಳಲ್ಲಿ 4 ಹಂತ ಇರ್ತವೆ, ಮೊಟ್ಟೆ, ಆಮೇಲೆ ಈ ರೀತಿ ಹುಳು ಆಗುತ್ತೆ, ಆಮೇಲೆ ಚಿಟ್ಟೆ ಆಗುತ್ತೆ, ಆಮೇಲೆ ಕೋಶಾವಸ್ಥೆಗೆ ಹೋಗುತ್ತೆ ಅಂತ ನೋಡಿದಿರಲ್ಲ, ಕೋಶಾವಸ್ಥೆ, ಚಿಟ್ಟೆ. ಸೊ ಇದೇನ್ ಮಾಡುತ್ತೆ, ತನಗೆ ಅವಕಾಶ ಸಿಕ್ಕಾಗ ಹೊರಗೆ ಎದ್ದು ಬರ್ತದೆ. ನೋಡಿ, ಅದಕ್ಕೆ ಮಳೆ ಉಯ್ದ ಮೇಲೆ ನೀವು ಕೆಮಿಕಲ್ ಹಾಕ್ಬೋದು, ಯಾಕೆಂದ್ರೆ ಕೆಮಿಕಲ್ ಟಚ್ ಆಗುತ್ತೆ. ಯಾವಾಗ ನಿಮ್ಗೆ ಇರಲ್ಲ ತೇವಾಂಶ ಇದ್ದಾಗ ನಾವು ಆದಷ್ಟು ಬಯೋ ಏಜೆಂಟ್ಸ್ ಉಪಯೋಗಿಸಕ್ ಹೇಳ್ತೀವಿ. ಮೆಟರೀಸಿಯಂ ಅಂತಿದೆ, ಸೋಲ್ಜರ್ ಅಂತ ನೀವು ಮಾರ್ಕೆಟ್ ಅಲ್ಲಿ ಸಿಗುತ್ತೆ, EPM, ಎಂಟಮೋಪೆಥೋಜೆನಿಕ್ ನೆಮಟೋಡ್ ಅಂತ. ನಾನು ಅರ್ಧ ಲೀಟರ್ ಔಷಧಿ ತರಬೇಕಂತ ಹೇಳಿದ್ರೆ ಇವತ್ತು 700-800 ರೂಪಾಯಿ ಕಮ್ಮಿಸಿ ಯಾವುದು ಸಿಗಲ್ಲ. ತಮಗೆ ಗೊತ್ತಿರೋದೇ ಒಂದು ಸಣ್ಣ 50 ml ಪ್ಯಾಕೆಟ್ ಕೂಡ ಎಷ್ಟು ರೇಟ್ ಇದೆ ಅಂತ ನಮ್ಗೆ ಗೊತ್ತಿದೆ. ನಾನು ದ್ವಿಗುಣಗೊಳಿಸೋದು ಅಂದ್ರೆ ನಾನು ಹೇಳ್ದಂಗೆ 10 kg 15 kg ನಮ್ಮ ಕೈಯಲ್ಲಿ ಮಾಡ್ಸಕ್ ಸಡನ್ ಆಗಲ್ಲ. ನಾವು ಖರ್ಚು ಮಾಡ್ತಾ ಇರೋದನ್ನ ಏನಕ್ಕೆ ಮಾಡ್ತಾ ಇದೀವಿ ಖರ್ಚನ್ನ ಅದ್ರ ಲಿಮಿಟ್ ಮಾಡ್ಕೊಳ್ಳೋದು ಕೂಡ ನಮ್ಮ ಒಂದು ಬುದ್ಧಿವಂತಿಕೆನೆ. ಹಂಗಾಗಿ ಇದನ್ನ ಕೂಡ ನೀವು ಉಪಯೋಗ ಮಾಡಬಹುದು. ಇನ್ನ ನಾನು ಬಹಳ ಮುಖ್ಯವಾಗಿ ಅಡಿಕೆ ಬೆಳೆಗಾರರು ಮತ್ತೆ ಈಗ ನೋಡಿ ನೀವು ಮಲ್ಚಿಂಗ್ ಮಾಡಿ ವೇಸ್ಟ್ ಕಂಪೋಸರ್ ಸ್ಪ್ರೇ ಮಾಡ್ತಾರೆ ಕೆಲವರು, ಆಗೇನಾಗುತ್ತೆ ನಿಮ್ ಹೊಲದಲ್ಲೇ ಬಾಳೆನೋ ಅಡಿಕೆದೋ ಯಾವ್ದೋ ಎಲೆ ಬಿದ್ದಿರುತ್ತೆ ಕರಗಿಸ್ತೀರಿ, ಅದು ಒಳ್ಳೇದು. ತಿಪ್ಪೆ ಮಾಡ್ಬೇಕಾದ್ರೆ ಹುಷಾರಾಗಿರ್ಬೇಕು. ತಿಪ್ಪೆ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಿ, ಸಗಣಿ ಬಳಸ್ತೀರಿ. ಈಗ ನೀವು ಅಡಿಕೆಯಲ್ಲಿ ನೋಡಿದ್ರೆ ರೆಡ್ ಪಾಮ್ ವಿವಿಲ್ ಬರ್ತಾ ಇದೆ, ಕೆಂಪ್ ಮುತಿ ಹುಳು ಅಂತ, ಬರೀ ತೆಂಗಿಗ್ ಬರ್ತಿತ್ತು ಈಗ ಅದು ಬರ್ತಾ ಇದೆ. ಯಾಕೆಂದ್ರೆ ನಮ್ಮಲ್ಲಿ ತೆಂಗು ಕಮ್ಮಿ ಆಯ್ತು ಅಡಿಕೆ ಜಾಸ್ತಿ ಆಯ್ತು, ಅದು ಬದುಕಬೇಕು, ಅದು ಬದುಕಬೇಕು, ಅದು ಬದುಕ್ತಾ ಇದೆ. ನೋಡಿ ತಿಪ್ಪೆ ಮಾಡಿದಾಗ ನಾವು ಯಾವಾಗ ಸಗಣಿ ಉಪಯೋಗಿಸ್ತೀವಿ, ಆ ಸಗಣಿಯಲ್ಲೇನೆ ಇವು ಮೊಟ್ಟೆ ಇಡೋದು. ಯಾವು ಈ ನಿಮ್ಮ ಕೆಂಪ್ ಮುತಿ ಹುಳು, ರೈನೋಸರಸ್ ತುಂಬಿ ಇವೆಲ್ಲ ಅಲ್ಲಿ ಮೊಟ್ಟೆ ಇಡ್ತವೆ. ಮೊಟ್ಟೆ ಇಡ್ತವೆ ನೋಡಿ. ಅದಕ್ಕೆನೆ ನೀವು ಗಮನಿಸ್ ನೋಡಿ, ಹಿಂದೆ ಎಲ್ಲ ಏನ್ ಮಾಡ್ತೀರಿ, ತಿಪ್ಪೆ ಹಾಕ್ತಿದ್ರು, ಒಂದ್ವರ್ಷ ಕಳಿಸ್ತಿದ್ರು, ಕೊಳಸ್ತಿರ್ಲಿಲ್ಲ, ಕಳಿಸ್ತಿದ್ರು ಅದನ್ನ. ಒಳಗ್ ಕೈ ಹಾಕಿದ್ರೆ ಅದು ಇದು ಒಳಗೆ ಸುಡೋದು, ಒಳ್ಳೆ ಬಿಸಿನೀರ್ ಮುಟ್ಟಂಗ್ ಆಗೋದು. ನೋಡಿ ಅಂತ ಟೈಮಲ್ಲಿ 78 degrees ಅದು ಪಾಸ್ ಆದ್ರೆ ಅವೆಲ್ಲ ನಿಷ್ಕ್ರಿಯಗೊಳ್ತಿದ್ವು. ಇವತ್ ನನಗಂಗಿಲ್ಲ, ಜೂನ್ ಅಲ್ಲಿ ಗೊಬ್ಬರ ಆಗಿರ್ತೀನಿ, ತಿರ್ಗಾ ಡಿಸೆಂಬರ್ ಅಲ್ಲಿ ಅದನ್ನೇ ತುಂಬತೀನಿ ನಾನು, ಅರ್ಧಂಬರ್ಧ ಕೊಳತಿರ್ತದೆ, ಕಳ್ತಿರಲ್ಲ ಅದು. ಸೊ ಅದು ಅಲ್ಲದೆ ನಮ್ಮಲ್ಲೊಂದು ಅಭ್ಯಾಸ ಆಯ್ತೆ, ದಿನ ಕೊಟ್ಟಿಗೆ ಕ್ಲೀನ್ ಮಾಡೋದು, ಒಂದೊಂದು ಮರದ ಬುಡಕ್ಕೆ ಗೊಬ್ಬರ ಹಾಕ್ಬಿಟ್ಟು ಬರೋದು. ಹಿಂಗ್ ಮಾಡೋದ್ರಿಂದ ಏನಾಗುತ್ತೆ, ನಾವೇ ಅದಕ್ಕೆ ಹಾಸಿಗೆ ಹಾಸ್ಕೊಟ್ಟಂಗೆ ಆಗ್ತಾ ಇದೆ. ಯಾಕೆಂದ್ರೆ ಏನಿದೆಯಲ್ಲ ಅದ್ ಬಂದ್ ಮೊಟ್ಟೆ ಇಡದೆ ಆ ಜಾಗದಲ್ಲಿ. ಹಂಗಾಗಿ ನೀವು ಆ ಡೈರೆಕ್ಟ್ ಬರೀ ಹೊಲದಲ್ಲಿ ಇರೋಂತ ವೇಸ್ಟ್ ನ ನೀವು ಅಲ್ಲೇ ಕರಗಿಸಿದ್ರೆ ತೊಂದರೆ ಇಲ್ಲ ಸರ್. ಬಟ್ ಅರ್ಧಂಬರ್ಧ ಕಳ್ತಿರೋ ಸಗಣಿ ಇದನ್ನೆಲ್ಲ ಮಿಕ್ಸ್ ಮಾಡಿ ನೀವು ಹೊಲದಲ್ಲಿ ಹಂಗೆ ಚೆಲ್ಲಿ ಅರ್ಧಂಬರ್ಧ ಕಳಿಯಕ್ ಬಿಟ್ರೆ ಕೆಲವೊಂದು ಹುಳುಗಳಿಗೆ ಅದು ಇರಕ್ ದಾರಿ ಆಗ್ಬೋದು. ಅದೊಂದು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಮತ್ತೆ ನೀವು ಮನೆ ಗೊಬ್ಬರ ಹಾಕ್ಬೇಕಾದ್ರೆ ಮೆಟರೀಸಿಯಂ ಬಳಸಿ, ಬೇರ್ ಹುಳು ಸಮಸ್ಯೆ ಇದ್ರೆ ಅದು ಯೂಸ್ ಆಗುತ್ತೆ. ಟ್ರೈಕೋಡರ್ಮಾ, ಸೂಡಮನಸ್, ಇದೆಲ್ಲ ಯಾವ ರೀತಿ ಅಂದ್ರೆ ಮೊಸರಿಗೆ ಹೆಪ್ಪಾಗ್ತಂಗೆ. ಈಗ ನಾನು 1 liter ಹಾಲಿಗೆ ಮೊಸರ ಹೆಪ್ಪ ಮಾಡ್ಬೇಕಂದ್ರೆ 1 liternೇ ಹಾಕಲ್ಲ, ಒಂದೇ ಸ್ಪೂನ್ ಹಾಕೋದು. 1 liter ಬೆಳಿಗ್ಗೆ ಮೊಸರಾಗಿರ್ತಂಗೆ ನಾವು ಇಡೀ ಜಮೀನಿಗೆ 500 kg 600 kg ಟ್ರೈಕೋಡರ್ಮಾ ಸೂಡಮನಸ್ ಹಾಕಕ್ಕಾಗಲ್ಲ. ಬಟ್ ನಾ ಡೈರೆಕ್ಟ್ ಸೂಡಮನಸ್ ಎರ್ಚತ್ಕೋ ಮನೆ ಗೊಬ್ಬರ ಜೊತೆ ಮಿಕ್ಸ್ ಮಾಡ್ಕೊಡೋದಕ್ಕೂ ವ್ಯತ್ಯಾಸ ಎಷ್ಟಿದೆ? ಈಗ ಒಂದು ಬಾಟ್ಲ್ ಅಲ್ಲಿ ಒಂದು ಪ್ಯಾಕೆಟ್ ಅಲ್ಲಿ ನಿಮ್ಗೆ 1 lakh ಇತ್ತು ಅಂತ ಇಟ್ಕೊಳ್ಳಿ, ನಾನು ಹಂಗೆ ಹೆಚ್ಚಿದ್ರೆ 50,000 ಉಳಿತಾವ ಇಲ್ಲ ಅಂದ್ರೆ ಡೌಟ್. ಅದೇ ನೀವು ಮನೆ ಗೊಬ್ಬರಕ್ಕೆ ಬೆರೆಸಿದ್ರೆ ಕನಿಷ್ಠ ಪಕ್ಷ 2-3 lakh ಹಾಕ್ತಾವ, ಹಾಕಿದಾಗ 1 lakh ಸತ್ರ 1 lakh ಉಳಿತಾವೆ. ಹಂಗಾಗಿ ಕೊಡ್ಬೇಕಾದ ಜೀವಾಮೃತದ ಜೊತೆ ಕೊಡಿ, ಮನೆ ಗೊಬ್ಬರ ಜೊತೆ ಕೊಡಿ, ಇಲ್ಲ ತೇವಾಂಶ ಇದ್ದು ನೀವು ಆಲೆ ಗೊಬ್ಬರ ಹಾಕಿದ್ರೆ ಅದ್ರ ಮೇಲೆ ಡ್ರಿಂಚ್ ಮಾಡಿ. ನಾವೇನ್ ಹೇಳ್ತೀವಿ, ಲಿಕ್ವಿಡ್ ಎಲ್ಲ ಸಿಗುತ್ತೆ ನಿಮ್ಗೆ, ಬಹಳ ಜನ ಕೊಡಕ್ ಆಗಲ್ಲ, ಮನೆ ಗೊಬ್ಬರ ಹಾಕ್ಬಿಟ್ಟಿರ್ತೀರಿ. ಡ್ರಿಪ್ ಅಲ್ಲೇನೆ ಲಿಕ್ವಿಡ್ ಹಾಕೊಂಡು 2 kg ಬೆಲ್ಲ ಹಾಕಿ ಕರಗಿಸ್ಬಿಟ್ಟು ಡ್ರಿಪ್ ಅಲ್ಲಿ ಕೊಟ್ಟರು ಕೂಡ ನೀವು ತೇವಾಂಶ ಇದ್ರೆ ಅಲ್ಲಿ ಹೋಗಿ ಬಿದ್ದು ಬೆಳ್ಕೊಳ್ಳೋದು, ಅಥವಾ ನೀವು ಗೊಬ್ಬರ ಹಾಕಿರೋದ್ರ ಮೇಲೆ ಡ್ರಿಂಚಿಂಗ್ ಮಾಡ್ಕೊಂಡು ಹೋಗ್ಬೋದು. ಈ ರೀತಿ ನೀವು ಮಾಡಿ ಅದನ್ನ ಇದು ಮಾಡ್ಕೋಬಹುದು ಖಂಡಿತವಾಗ. ಈ AMC ಅನ್ನೋದನ್ನ ನಾನು ಒತ್ತೇಳಕ್ ಕಾರಣ, ಇದು ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅಂತಿದೆ ಬೆಂಗಳೂರಲ್ಲಿ, IHR ಅಂತ ಕೇಳಿರ್ತೀವಿ, ಅವ್ರು ಮಾಡಿರೋದು ಇದೇ. ಇದರ ಪ್ರಾಡಕ್ಟ್ ನಾನು ಹೆಸರು ಹೇಳಲ್ಲ, ನೀವು ಹೊರಗಡೆ ಪ್ರೈವೇಟ್ ಅಲ್ಲಿ ತಗೊಂಡ್ ಮಾಡೋದು ತಪ್ಪು ಅಂತ ನಾನು ಖಂಡಿತವಾಗಿ ಹೇಳಲ್ಲ. ಬಟ್ ನೀವು 10 rupees ಸಿಗೋ ಜಾಗಕ್ಕೆ 100 rupees ಏನಕ್ಕೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಅಷ್ಟೇ ಹೇಳಬಲ್ಲ ನಾನು. 10 rupees ನಿಮ್ಗೆ ಇದು ಸಿಗುತ್ತೆ ಅಂದ್ರೆ 100 rupees ಕೊಟ್ಟು ಹೊರಗಡೆ ಇನ್ಯಾವುದೋ ತಗೊಂಡು ಮಾಡಿದ್ರಲ್ಲಿ ಅರ್ಥ ಇಲ್ಲ. ದಯವಿಟ್ಟು ಇದನ್ನು ಕೂಡ ಉಪಯೋಗಿಸಿ. ಕೆಲವೊಂದು ಪ್ರೈವೇಟ್ ಕಂಪನಿಗಳಲ್ಲಿ ಏನ್ ನಿಮ್ಗೆ ಕೊಡ್ತಾರೆ ಅದರಲ್ಲೂ ಕೂಡ ಇದೇ ಆರ್ಗಾನಿಸಮ್ ಇರೋದನ್ನ ನಾವು ಗಮನಿಸಿದೀವಿ. ಹಂಗಾಗಿ ದಯವಿಟ್ಟು ಇದನ್ನ ಉಪಯೋಗ ಮಾಡ್ಕೊಳ್ಳಿ. ಇದು ನಮ್ಮಲ್ಲೂ ಕೂಡ ಸಿಗ್ತದೆ, ಆನಂದಪುರದಲ್ಲಿ ಸಿಗುತ್ತೆ. ನಿಮ್ಗೇನಾದ್ರೂ ಅದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ದಯವಿಟ್ಟು ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು. AMC ಅನ್ನೋದು ಪೆಪ್ಪರ್ಗೂ ಅಂದ್ರೆ ಕಾಳುಮೆಣಸುಗೂ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಅಡಿಕೆಲ್ಲೂ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಎಲ್ಲ ಬೆಳೆಗಳಿಗೂ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಸಾರಜನಕ, ರಂಜಕ, ಪೊಟ್ಯಾಶ್, ಜಿಂಕ್ ಇಷ್ಟನ್ನು ಕರಗಿಸುವಂತದ್ದು. ಮತ್ತೆ ಇನ್ನೊಂದು ಆಮ್ಲೀಯ ಮಣ್ಣು ಎಲ್ಲಿ ಇರ್ತದಲ್ಲ ಅಲ್ಲಿ ಈ ಫಾಸ್ಫರಸ್, ರಂಜಕದ ಜೊತೆಗೆ ಕಬ್ಬಿಣ ಮತ್ತೆ ಸತು ಜಿಂಕ್ ಎರಡೂ ಕೂಡ ಸಿಗದೇ ಇರೋ ರೂಪಕ್ಕೆ ಹೋಗ್ತಾವೆ ನಿಮ್ಗೆ. ಹಂಗಾಗಿ ನಾವು ಅಂತ ಕಡೆ ಬೇಕಾದ್ರೆ ಈ DAP ಅಥವಾ 10-26 ಹಾಕದ್ ನಿಲ್ಲಿಸ್ಬಿಟ್ಟು ಅದ್ರ ಬದಲು ನೀವು PSB ಅಥವಾ AMC ಉಪಯೋಗ ಮಾಡಬಹುದು. ಇದರಿಂದ ಕೂಡ ನಮ್ಮ ಕ್ಷಮತೆಯನ್ನ ಹೆಚ್ಚಿಸ್ಕೋಬಹುದು. ಇದ್ರ ಜೊತೆಗೆ ನಾನು ಸಾಮಾನ್ಯವಾಗಿ ಯಾವುದೇ ಬೆಳೆ ಮಾಡ್ಬೇಕಂದ್ರೆ, ಈಗ ಶುಂಠಿ ಮಾಡೋ ಸೀಸನ್ ಬಂತೀಗ, ಮಾರ್ಚಿಗೆ ನಾಟಿ ಮಾಡ್ತೀರಿ. ಸೊ ಸಾಮಾನ್ಯವಾಗಿ ನಾವು ಹೇಳೋದು ಇಷ್ಟು. ಮೊದಲನೇದಾಗಿ ಹಸಿರೆಲೆ ಗೊಬ್ಬರ. ಹಸಿರೆಲೆ ಗೊಬ್ಬರ ತಮಗೆ ತಿಳಿದೇ ಇದೆ, ಡಯಾಂಚ್ ಆಗ್ಬೋದು, ಅಪ್ಸೆಣಬ್ ಆಗ್ಬೋದು, ಇಲ್ಲ ಯಾವ್ದೇ ದ್ವಿದಳ, ಒಡೆದ್ರೆ ಯಾವ್ದು ಬೆಳೆ ಆಗುತ್ತೋ, ಅವ್ರೆ, ಅಲ್ಸಂದೆ, ನೀವು ಯಾವ್ದೇ ಗಿಡ ಕಿತ್ ನೋಡಿದ್ರೆ ಆ ರೀತಿ ಗಂಟಿರುತ್ತೆ. ದ್ವಿದಳ ಧಾನ್ಯದಲ್ಲಿ ಗಂಟಿದ್ರೆ ಒಳ್ಳೇದು. ರೈಸೋಬಿಯಂ ಅನ್ನೋ ದುಂಡಾಣು ಅಲ್ಲಿ ವಾಸ ಇರುತ್ತೆ, ವಾತಾವರಣದಲ್ಲಿರೋ ಸಾರಜನಕನ ಹೀರ್ಕೊಂಡು ಭೂಮಿ ಕೊಡುತ್ತೆ. ಅದೇ ಇದೇ ಗಂಟು ನಿಮಗೆ ಶುಂಠಿಯಲ್ಲೋ ಬಾಳೆಯಲ್ಲೋ ಬಂದ್ರೆ ತಪ್ಪದು ಟೊಮೆಟೋದಲ್ಲಿ, ಅದು ರೂಟ್ ನಾಟ್ ನೆಮಟೋಡ್ ಅಂತ, ರೋಗಕಾರಕ. ಹಂಗಾಗಿ ದ್ವಿದಳ ಧಾನ್ಯಗಳಲ್ಲಿ ನಮ್ಮ ಹಿರಿಕರು ಅದಕ್ಕೆ ಭತ್ತದ ಗದ್ದೆ ಒಂದು ಬೆಳೆ ಆದ ತಕ್ಷಣ ಹುಳ್ಳಿನೋ ಅವರೇ ಏನಾದರೂ ಎರ್ಚೋರು ಅದಕ್ಕೆ, ಮತ್ತೆ ಅಟ್ಲ ಗದ್ದೆ ಮಾಡ್ಬೇಕಾದ್ರೆ ವಾಪಸ್ ಕೊನೆಗಾದ್ರೂ ಸರ್ಸೋ. ಕಾರಣ ಏನೋ ಅವ್ರಿಗೆ ತಿಳಿದಿತ್ತು, ಸಾರ್ವಜನಿಕ ಸ್ಥಿರೀಕರಣ ಆಗ್ತದೆ ಅಂತ. ಬಟ್ ನಾವು ಇವತ್ತು ಒಂದು ಭತ್ತದ ಬೆಳೆ ಬೆಳ್ಕೊಂಡ್ರೆ ಮತ್ತೆ ನೆಕ್ಸ್ಟ್ ಅಟ್ಲ ಗದ್ದೆ ಮಾಡ್ಬೇಕಾದ್ರೆ ಅಲ್ಲಿ ಹೋಗೋದು, ಅಲ್ಲಿವರೆಗೂ ನಾವು ಹೋಗೋದೂ ಇಲ್ಲ. ಹಂಗಾಗಿ ಈ ಹಸಿರೆಲೆ ಗೊಬ್ಬರ ನಮ್ಗೆ ಬಹಳ ಒಳ್ಳೇದು. ಎರಡನೇದು ಬಂದು ಬೇವಿನ ಹಿಂಡಿ. ಬೇವಿನ ಹಿಂಡಿಗೂ ಕೂಡ ನೀವು ನಾನೇನು ಬಯೋ ಏಜೆಂಟ್ಸ್ ಹೇಳಿದೆ, ಜೈವಿಕ ಕೀಟನಾಶಕಗಳು ಅನ್ನೋದನ್ನ ಬೆರೆಸಿ ಎನ್ರಿಚ್ ಮಾಡ್ಕೊಂಡು ಮತ್ತೆ ಶುಂಠಿ ನಾಟಿ ಮಾಡ್ಬೇಕಾದ್ರೆ ಆಳವಾದ ಉಳಿಮೆ ಮಾಡಿ ನೋಡಿ ಅಲ್ಲೆಲ್ಲ ಪೌಡರ್ ಹೆರ್ಚಿದ್ದಾರೆ, ಟ್ರೈಕೋಡರ್ಮಾ ಸೋಡೋಮೊನಾಸ ಪೌಡರ್ಗಳನ್ನ ಎನ್ರಿಚ್ ಮಾಡಿ. ನಾನು ಹೇಳದ್ನಲ್ಲ, ಮನೆಗೊಬ್ಬರ ಜೊತೆಗೆ ಮಿಶ್ರ ಮಾಡ್ಕೊಡೋದಿರ್ಬೋದು, ಏರ್ ಮಡಿ ಮಾಡ್ಕೊಂಡು ಕೆಲವು ನಾಟಿ ಮಾಡೋದಿರ್ಬೋದು, ಬೇರೆ ಬೇರೆ ಬೆಳೆಗಳಲ್ಲಿ ಇವನ್ನ ನಾವು ಪಾಲನೆ ಮಾಡಬಹುದು. ಇದ್ರ ಜೊತೆಗೆ ನಾನು ಆಗ್ಲೇ ಹೇಳಿದೆ ಇದನ್ನ, ಹದಿನೇಳ್ತರ ನ್ಯೂಟ್ರಿಯೆಂಟ್ ಬೇಕು. ಕೆಲವೊಂದು ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡ್ತಾವೆ, ಒಂದೊಂದು ಆಪೋಸಿಟ್ ಆಗಿ ಕೆಲಸ ಮಾಡ್ತವೆ. ಈ ಬಾವಿಗೆ ರಾಟೆ ಕಟ್ಬಿಟ್ಟಂಗೆ ಇದು, ಒಂದು ಜಾಸ್ತಿ ಆದ್ರೆ ಇನ್ನೊಂದು ಕಮ್ಮಿ ಆಗುತ್ತೆ, ಇನ್ನೊಂದು ಪೋಷಕಾಂಶಗಳು. ಹಂಗಾಗಿ ಪೋಷಕಾಂಶಗಳನ್ನ ಅತಿ ಹೆಚ್ಚು ಬಳಸಿದ್ರು ಕೂಡ ದುಡ್ಡು ಹೋಗುತ್ತೆ, ಬೇರೆ ಪೋಷಕಾಂಶಗಳು. ನಾನು ಹೇಳದ್ನಲ್ಲ, ರಂಜಕ ಜಾಸ್ತಿ ಬಳಸೋದ್ರಿಂದ ಏನಾಗುತ್ತೆ, ಕಬ್ಬಿಣ ಮತ್ತೆ ಸತು ಸಿಗಲ್ಲ. ಬಯಲ್ಸಿ ಮೇಲೆ ಶುಂಠಿ ಮಾಡೋರಿದ್ರೆ ಪಿ ಎಚ್ ಜಾಸ್ತಿ ಇರೋ ಕಡೆ ನೀವು ಡಿ ಎ ಪಿ ಗೊಬ್ಬರ, ರೈತರಿಗೆ ನಾವೇನ್ ಹೇಳ್ತೀವಿ, ನಾಟಿ ಮಾಡ್ಬೇಕಾದ್ರೆ ಮಾತ್ರ ಫಾಸ್ಫರಸ್ ಉಪಯೋಗಿಸಿ, ಸಿಂಗಲ್ ಸೂಪರ್ ಫಾಸ್ಫೇಟ್ ಡಿ ಎ ಪಿ, ಅದಾದ್ಮೇಲೆ ಹಾಕ್ಬೇಡಿ ಅಂತ ಹೇಳ್ತೀವಿ. ಬಟ್ ಅವ್ರೇನ್ ಮಾಡ್ತಾರೆ, ಮೂರನೇ ತಿಂಗಳಲ್ಲೂ ಮತ್ತೊಂದ್ಸರಿ ಡಿ ಎ ಪಿ ಹಾಕ್ತಾರೆ, ಅವಶ್ಯಕತೆ ಇರಲೇ ಹೋದ್ರು ಕೂಡ. ಅದ್ ಹಾಕೊಂದ್ ವಾರಕ್ಕೇನೆ ಇಡೀ ಪ್ಲಾಟ್ ಪ್ಲಾಟೆ ಬೆಳ್ಳಕ್ ಕಾಣಿಸಕ್ ಶುರು ಆಗುತ್ತೆ, ಸುಳಿಯಲೆ. ಕಾರಣ ಏನು, ಕಬ್ಬಣದ ಕೊರತೆ. ನೀವೇ ಮಾಡಿರೋದು 1450 ರೂಪಾಯಿ ಡಿ ಎ ಪಿನೂ ಹಾಕಿದ್ರೆ ಅಲ್ಲಿ ಐರನ್ ಡಿಫಿಷಿಯನ್ಸಿನೂ ತಂದ್ಕೊಂಡ್ರಿ. ಹಂಗಾಗಿ ನಾವು ಬಳಸ್ಬೇಕಾದ್ರೆ ಬಹಳ ಎಚ್ಚರದಿಂದ ಬಳಸಬೇಕು. ಈ ಕೆಲವೊಂದು ನಾನು ಸುಮ್ಮನೆ ನಿಮ್ಗೆ ಗೊತ್ತಾಗ್ಲಿ ಅಂತ ಪೋಷಕಾಂಶಗಳು, ಲಘು ಪೋಷಕಾಂಶಗಳ ಕೊರತೆ ಯಾವ ರೀತಿ ಅಂತ ನೋಡೋದಾದ್ರೆ, ಮೆಗ್ನೀಷಿಯಂ ಇದು ಸೆಕೆಂಡರಿ ನ್ಯೂಟ್ರಿಯೆಂಟ್, ಇಂಟರ್ವೈನಲ್ ಕ್ಲೋರೋಸಿಸ್ ಅಂತ ಹೇಳ್ತೀವಿ, ಈಗ ಎರಡು ನರಗಳ ನಡುವೆ ಭಾಗ ಮಾತ್ರ ನಿಮ್ಗೆ ಹಳದಿ ಆಗ್ತಾ ಹೋಗ್ತದೆ, ಇದು ಮೆಗ್ನೀಷಿಯಂ ಕೊರತೆ. ಕ್ಯಾಲ್ಸಿಯಂ ಕೊರತೆ ನೋಡಿ, ಆ ಕ್ಯಾಲ್ಸಿಯಂ ಕೊರತೆಯಲ್ಲಿ ನಿಮ್ಗೆ ಎರಡು ಪ್ರಾಬ್ಲಮ್ ಇದೆ, ಒಂದು ಕ್ಯಾಲ್ಸಿಯಂ ಕೊರತೆನೂ ಇದೆ, ಇನ್ನೊಂದು ಸುಳಿ ತಿಗಣೆ ಕಾಟನೂ ಇದೆ. ಅದರಲ್ಲಿ ಸ್ಪಿಂಡಲ್ ಬಗ್ ಅಂತ ಹೇಳ್ತೀವಿ, ಸುಳಿನ ಕೆರೆದಂಗಾಗಿರ್ತದೆ, ಕೂತ್ಕೊಂಡು ರಸ ಇರುತ್ತೆ. ಈಗಿದು 10-15 ವರ್ಷದ ತೋಟದಲ್ಲೂ ಕಾಣಿಸ್ತಾ ಇದೆ ನಿಮ್ಗೆ, ಎಲೆಗಳೆಲ್ಲ ಹಿಡ್ದಂಗ ಆಗ್ತವೆ. ಸುಳಿ ತಿಗ್ನೆನ ಅವಾಯ್ಡ್ ಮಾಡ್ಕೋಬೇಕು ನಾವು. ಅದಕ್ಕೆ ನೀವು ಕೆಮಿಕಲ್ ಆದ್ರೂ ಉಪಯೋಗಿಸಬಹುದು, ನೀವು ಆರ್ಗ್ಯಾನಿಕ್ ಮಾಡ್ತೀವಿ ಅನ್ನೋದಾದ್ರೆ ಅಜಾರ್ಡೆಕ್ಟಿನ್ ಅಥವಾ ನೀಮ್ ಆಯಿಲ್ ಕೂಡ ನೀವು ಬಳಸಬಹುದು. ಅದಕ್ಕೆ ಅದು ಎರಡು ಇದೆ. ಇನ್ನು ಕೆಳಗಡೆ ಸತ್ತು ನೋಡಿ, ಸತ್ತು ಯಾವಾಗ್ಲೂ ನಿಮ್ಗೆ ಎಲೆನ ಚಿಕ್ಕದ ಮಾಡುತ್ತೆ, ಲಿಟಲ್ ಲಿಫ್ಟ್ ಮಾಡುತ್ತೆ ಸತ್ತುವಿನ ಕೊರತೆ. ಇನ್ನು ಅದಂತೂ ಎಲ್ಲರೂ ನೋಡಿರ್ತೀರಿ, ಬೋರಾನು, ಈ ಚಂಡೆ ಗಿಣ್ಣ ಏನಿರ್ತವೆ ಅದು ಓರ ಗಿಣ್ಣ ಆಗೋದು ಮತ್ತೆ ಓಲದು ಇದು, ಆಮೇಲೆ ಸೀಲ್ ಬಿಡೋದು. ಸೀಲ್ ಬಿಡೋದು ಬೋರಾನ್ ಕೊರತೆ ಅಂತ ಹೇಳ್ತೀವಿ. ಮತ್ತೆ ಅತಿ ಹೆಚ್ಚು ಒಣಗಿಸ್ಬಿಟ್ಟು ಒಂದೇ ಸರಿ ನೀರ್ ಕೊಟ್ಟರು ಕೂಡ ಸೀಳುತ್ತೆ. ಒಣಗಿಸಿದಾಗ ಏನಾಗುತ್ತೆ, ಹಿಂಗಿರುತ್ತೆ ಸೆಲ್ಗಳು, ಒಂದೇ ಸರಿ ನೀರ್ ಕೊಟ್ಟಾಗ ಹಿಗ್ಗಕ್ ಹೋಗುತ್ತೆ, ಸೀಳ್ ಬಿಡುತ್ತೆ. ಬೋರಾನ್ ಕೊರತೆಯಿಂದ ನಂದಾಗುತ್ತೆ. ಬಟ್ ಈ ಓರೆ ಆಗ್ತಾ ಇದೆಯಲ್ಲ, ಓರ್ಗಿಣ್ಣು ಮತ್ತೆ ಇದು ಬೋರಾನ್ ಜಿಂಕ್ ಕೊರತೆ ಅಷ್ಟೇ ಹೇಳಲ್ಲ ನಾವು. ಮಣ್ಣು ಅತಿ ಗಟ್ಟಿಯಾಗಿದ್ರೆ, ಜೇಡಿ ಮಣ್ಣಾಗಿದ್ರೆ, ಉಸಿರಾಟಕ್ಕೆ ಸಮಸ್ಯೆ ಆಗಿದ್ರು ಕೂಡ ಹಂಗಾಗುತ್ತೆ. ಹಂಗಾಗಿ ನಾವು ಬಸ್ಸಿಗಾಲುವೆಗಳು ಬಹಳ ಮುಖ್ಯ ಅಡಿಕೆಯಲ್ಲಿ. ಎಲ್ಲಿ ನಾವು ಭತ್ತದ ಗದ್ದೆಯಲ್ಲಿ ಇವತ್ತು ತೋಟ ಮಾಡ್ತಾ ಇದೀವಲ್ಲ, ನೀವು ಗಮನಿಸ್ ನೋಡಿ, ಹೊಸದಾಗಿ ನಾಟಿ ಮಾಡಿದಾಗ 3-4 ವರ್ಷಕ್ಕೆ ಫಲ ಕೊಡಕ್ ಶುರು ಆಗುತ್ತೆ, ಕುಳ್ಳಗಿರುತ್ತೆ, ಚೆನ್ನಾಗಿ ಫಲ ಕೊಡುತ್ತೆ. 8ನೇ ವರ್ಷಕ್ಕೆ ಒಂದೊಂದು ಗಿಡ ಹೋಗಕ್ ಶುರು ಆಗ್ತಾವ, ಅವಾಗ ಪ್ರಾಬ್ಲಮ್ ಆಗುತ್ತೆ. ಕಾರಣ ಏನು, ನೋಡಿದ್ರೆ ಬೇರ್ಗಳ ಮೇಲೆ ಬಂದಿರ್ತವೆ, ಯಾಕಂದ್ರೆ ಅದಕ್ಕೂ ಬದುಕೋ ಆಸೆ, ಉಸಿರಾಡಕ್ ಆಗ್ತಾ ಇಲ್ಲ, ಬೇರೆ ಮೇಲೆ ಬರ್ತಾ ಇರುತ್ತೆ, ಸಾಯಕ್ ಶುರು ಆಗ್ತಾವ. ಹಂಗಾಗಿ ಸಾಲ್ಬಿಟ್ ಸಾಲ್ ಟ್ರೆಂಚ್ ಓಡಿಸಿ ಅತಿ ನೀರ್ ನಿಲ್ಲೋ ಕಡೆ ಪ್ರತಿ ಸಾಲ್ಗೂ ಟ್ರೆಂಚ್ ಓಡಿಸ್ಬೇಕು. ಅವಾಗ ಏನಾಗುತ್ತೆ, ನೀರ್ ಬಸ್ತೋಗೋದ್ ಒಂದು, ಅದ್ರ ಜೊತೆಗೆ ಈ ಬೇರ್ ಉಸಿರಾಡಕ್ ಆಗ್ಲಿಲ್ಲ ಅಂದ್ರೆ ಎಲ್ಲಿ ಉಸಿರಾಡಕ್ ಅವಕಾಶ ಇರುತ್ತೆ ಅಲ್ಲಿವರೆಗೆ ಬೆಳ್ಕೊಂಡು ಹೋಗುತ್ತೆ. ಈಗ ಉದಾಹರಣೆಗೆ ನೀವು ಪಾಟ್ ಅಲ್ಲಿ ಇಟ್ಬಿಟ್ಟು ಒಂದ್ ಕಡೆಗೆ ಮಾತ್ರ ನೀರ್ ಹಾಕಿ ಗಿಡ ಕಿತ್ ನೋಡಿ, ಒಂದ್ ತಿಂಗಳಾದ್ಮೇಲೆ ಬೇರ್ಗಳು ಎಲ್ಲಿ ನೀರ್ ಹಾಕಿರ್ತಾರೆ ಆ ಕಡೆ ಉದ್ದಕ್ಕೆ ಬೆಳ್ಕೊಂಡು ಹೋಗಿರ್ತವೆ. ನೀವು ಹತ್ರಕ್ಕೆ ನೀರ್ ಕೊಟ್ಟ ಕೂಡ ಅಲ್ಲೇ ಇರ್ತವೆ. ಹಂಗಾಗಿ ಅದನ್ನ ಗಮನದಲ್ಲಿ ಇಟ್ಕೋಬೇಕು ನಾವು. ಅದೇ ರೀತಿ ನೀವು ಶುಂಠಿಯಲ್ಲಿ ನೋಡಿ, ಬಾಳೆಯಲ್ಲಿ ನೋಡಿ, ಇದನ್ನ ನಾವು ನಾನು ಸಾಮಾನ್ಯವಾಗಿ ಇದನ್ನ ಏನಕ್ಕೆ ಹಾಕ್ತೀನಿ ಅಂದ್ರೆ, ನಮ್ಮ ಹತ್ರ ಬಹಳ ಜನ ಬರೋ ರೈತರು 15,000-20,000 ಔಷಧಿ ಹೊಡೆದಿರ್ತಾರೆ ಎಲೆ ಚುಕ್ಕೆ ರೋಗ ಅನ್ಕೊಂಡು, ಶುಂಠಿ ಬೆಳೆಯೋರು ಬೆಂಕಿ ರೋಗ ಅಂತ ಹೇಳ್ತಾರೆ. ಆದ್ರೆ ನೀವು ಗಮನಿಸ್ ನೋಡಿ, ಬರೀ ಬಾರ್ಡರ್ ಮಾತ್ರ ಹಳದಿ ಬಣ್ಣ ಆಗಿದೆ, ಕಾಣಿಸ್ತಾ ಇದೆ ನಿಮ್ಗೆ? ಬಾಳೆಯಲ್ಲಿ ಗಮನಿಸ್ ನೋಡಿದ್ರೆ ನಿಮ್ಗೆ ಈ ನಾವು ರೊಟ್ಟಿ ಮಾಡ್ಬಿಟ್ಟು ಮತ್ತೆ ಬೆಂಕಿ ಮೇಲೆ ಇಟ್ಟಾಗ ಸುತ್ತ ಸುಡ್ತದ್ ನೋಡ್ರಿ, ಹಂಗಾಗಿರ್ತದೆ ಕರ್ಗೆ, ಅದು ಪೊಟ್ಯಾಸಿಯಂ ಕೊರತೆ. ಬಹಳ ಜನ ನಮ್ಮ ರೈತರು ಏನ್ ಮಾಡ್ತಾರೆ, ಈ ಬಾಳೆಯಲ್ಲಿ ಅದನ್ನ ಸಿಗಟೋಕ ಎಲೆ ಚುಕ್ಕೆ ರೋಗ ಅನ್ಕೊಂಡು ಚೆನ್ನಾಗಿ ಸ್ಪ್ರೇ ಮಾಡ್ತಾರೆ, ಮೇಲ್ಗಡೆದ್ರಲ್ಲಿ ಬೆಂಕಿ ರೋಗ ಅನ್ಕೊಂಡು ಸಖತ್ ಸ್ಪ್ರೇ ಮಾಡ್ತೀರಿ, 5-5 ಔಷಧಿ ಸ್ಪ್ರೇ ಮಾಡಿರ್ತಾರೆ, ಕಂಟ್ರೋಲ್ ಸಿಗಲ್ಲ, ಅದು ಪೊಟ್ಯಾಸಿಯಂ ಕೊರತೆ. ನೀವು ಅದರಲ್ಲಿ ಬರೀ 10% ದುಡ್ಡನ್ನ ಪೊಟ್ಯಾಶ್ ಹಾಕೊಂಡು ಪೊಟ್ಯಾಶ್ ಮ್ಯಾನೇಜ್ ಮಾಡ್ಕೊಂಡಿದ್ರೆ ಅದನ್ನ ಅವಾಯ್ಡ್ ಮಾಡಬಹುದು. ಫೋಟೋಗಳು ಇದನ್ನ ನಾವು ಗಮನದಲ್ಲಿ ಅತಿ ಹೆಚ್ಚಾಗಿ ಬೋರಾನ್ ಜಿಂಕ್ ಉಪಯೋಗಿಸಿದಾಗ್ಲೂ ಹಂಗೆ ಆಗುತ್ತೆ, ಟಾಕ್ಸಿಸಿಟಿ ಅಂತ ಹೇಳ್ತೀವಿ ಅತಿ ಹೆಚ್ಚಾಗಿ. ನಾವೇನ್ ಹೇಳ್ತೀವಿ, ಒಂದು ಪೂರ್ಣ ಬೆಳೆದ ಮರಕ್ಕೆ 15-20 ಗ್ರಾಮ್. ಬಟ್ ನಮ್ಮಲ್ಲಿ ಒಂದು ಅಭ್ಯಾಸ ಇದೆ, 15 ಹೇಳಿದರೆ ನಾನು ನಿಮ್ಗೆ 15 ಹೇಳಿರ್ತೀನಿ, ನೀವು ಅಂಗಡಿ ಏನಾದ್ರೂ 20 ಕೇಳ್ತೀರಿ, ಅವರು 30 ಗ್ರಾಮ್, ಆಮೇಲೆ ಮತ್ತೆ ನಿಮ್ಮ ಮನೆಯವರು ನಿಮ್ಮ ಅಪ್ಪ ಅವರು ಮಗರು ಹಾಕ್ಬೇಕಾದ್ರೆ ಇರೋ ನಮ್ಮ ಅಪ್ಪ 20 ಗ್ರಾಮ್ ಹೇಳಿ, ನಾನೊಂದು 10 ಗ್ರಾಮ್. ಸೊ ನಮ್ಮಿಂದ ಅಲ್ಲಿ ಬರೋಸೊಳಗೆ ಡಬಲ್ ಆಗಿರುತ್ತೆ, ಮತ್ತೆ ಅದು ತಪ್ಪಾಗುತ್ತೆ. ಹಂಗಾಗಿ ನಾನು ಸಾಮಾನ್ಯ ಏನ್ ಮಾಡ್ತೀನಿ, ಫಲ ಕೊಡೋ ಮುಂಚಿನ ಮರಗಳಿಗೆ ಲಘು ಪೋಷಕಾಂಶಗಳು ನಾವು ಹೇಳಲ್ಲ ಭೂಮಿಗೆ ಹಾಕಕ್ಕೆ. ನಿಮ್ ಬೇಕಂದ್ರೆ ಬನಾನಾ ಸ್ಪೆಷಲ್, ವೆಜಿಟೇಬಲ್ ಸ್ಪೆಷಲ್ ಇದೆ, ಅದನ್ನ ಸ್ಪ್ರೇ ಮಾಡ್ಕೊಂಡ್ರೆ ಸಾಕು. ಪೂರ್ಣ ಬೆಳೆದ ಮರಕ್ಕೆ ವರ್ಷಕ್ಕೊಂದ್ಸರಿ 15-20 ಗ್ರಾಮ್ ಬೋರಾಕ್ಸ್, 15-20 ಗ್ರಾಮ್ ಜಿಂಕ್ ಒಂದ್ 2 ವರ್ಷ ಬಳಸದ ನಂತರ ಎಲ್ಲೆಲ್ಲಿ ಕಾಣಿಸುತ್ತೆ ಅಲ್ಲಿ ಮಾತ್ರ ಹಾಕೊಂಡ್ರೆ ಸಾಕು, ಅತಿ ಹೆಚ್ಚಾಗಿ ಬಳಸೋದು ಬೇಡಿ ಅದನ್ನ. ನೋಡಿ, ನಾನು ಆಗ್ಲೇ ಹೇಳಿದೆ ಕ್ಯಾಲ್ಸಿಯಂ ಕೊರತೆ ನೋಡಿದ್ರೆ ನೀವು ಬಾಳೆ ಎಲೆ ಎಲ್ಲ ತುಳಿ ಎಲೆಗಳು ನಿಮ್ಗೆ ಬೆಂಡ್ ಆದಂಗಾಗಿರ್ತವೆ, ಕೊಕ್ಕೆ ಆದಂಗೆ. ಕ್ಯಾಲ್ಸಿಯಂ ಮತ್ತೆ ಬೋರಾನ್ ಯಾವಾಗ್ಲೂ ಸುಳಿ ಎಲೆಗಳಲ್ಲಿ ಬರ್ತದೆ, ಅದು ತೊಂದ್ರೆ. ಇನ್ ಕೆಳಗಡೆ ಕಬ್ಬಣದ ಕೊರತೆ ನಾನು ಆಗ್ಲೇ ಹೇಳದ್ನಲ್ಲ, ಶುಂಠಿಯಲ್ಲಿ ಪೂರ್ತಿ ಪ್ಲಾಟ್ ಪ್ಲಾಟೆ ಬೆಳಕು ಕಾಣಿಸ್ತಾ ಇರುತ್ತೆ ಅಂತ ಆ ರೀತಿ ಆಗುತ್ತೆ. ಲಘು ಪೋಷಕಾಂಶಗಳ ಕೊರತೆ ಮತ್ತೆ ಇದನ್ನ ನಾವು ಯಾವ್ದೋ ರೋಗ ನಾಲ್ಕನೇದು ತರಕಾರಿಗೆ, ಐದನೇದು ಮ್ಯಾಂಗೋ ಮಾವುಗೆ. ಸೊ ಅದಕ್ಕೆ ಬೇರೆ ಬೇರೆ ಪ್ರಮಾಣದಲ್ಲಿ ಎಷ್ಟು ಬೇಕು ಅದನ್ನ ರೆಡಿ ಮಾಡಿ ಇಟ್ಟಿದ್ದಾರೆ. ನೀವು ಅದನ್ನ ನೇರವಾಗಿ ಎಲೆ ಮೇಲೆ ಸಿಂಪಡಣೆ ಮಾಡೋದ್ರಿಂದ ಏನಾಗುತ್ತೆ, ಎಲೆಯಲ್ಲಿ ಟೊಮ್ಯಾಟೋ ಅಂತ ಇರ್ತವೆ, ಅದ್ರ ಮೂಲಕ ಹೀರ್ಕೊಂಡು ಚೆನ್ನಾಗಿ ಬೆಳೀತಾ ಹೋಗ್ತದೆ. ಅದರಿಂದಾಗಿ ಇದನ್ನ ಕೂಡ ನೀವು ಉಪಯೋಗ ಮಾಡ್ಕೋಬಹುದು. ನಾವು ಕೆಲವೊಬ್ಬ ರೈತರು ಕೊಟ್ಟಾಗ ನೋಡ್ರಿ, ನಾವು ಎಲ್ಲಾನು ಹೇಳಿದ್ದೆಲ್ಲ ರೈತರು ನಂಬ್ತಾರೆ ಅಂತ ಹೇಳಕ್ಕಾಗಲ್ಲ. ಈಗ ನನ್ನ ಹತ್ರ 10 ಕೇಳಿದ್ರೆ ಅದ್ರಲ್ಲಿ ಒಂದು ಅಡಾಪ್ಟ್ ಮಾಡ್ಕೊಂಡ್ರು ನಮ್ಗೆ ಸಂತೋಷನೇ. ಯಾಕೆಂದ್ರೆ ಒಬ್ಬರು ರೈತರು ಅದನ್ನ ನಂಬುದ್ರು ಅಂತ ಹೇಳಿದ್ರೆ ಅವ್ರು ಇನ್ನೈದು ಜನ ರೈತರಿಗೆ ಸ್ಪ್ರೆಡ್ ಆಗುತ್ತೆ. ಈಗ ವೆಜಿಟೇಬಲ್ ಸ್ಪೆಷಲ್, ಬನಾನಾ ಸ್ಪೆಷಲ್ ಗಳು ನಾವ್ ಹಿಂಗ್ ಹೇಳಲಾಗಿ ಅಥವಾ ಎಎಂಸಿ ಬಗ್ಗೆ ಹೇಳಲಾಗಿ ರೈತರಿಂದ ರೈತರಿಗೆ ಹರಡ್ತಾ ಇದೆ. ನಮ್ ಕೆಲಸ ಇಷ್ಟೇ. ಯಾಕೆಂದ್ರೆ ನಮ್ಮಲ್ಲಿ ಯಾವಾಗ್ಲೂ ಒಂದು ಭಾವನೆ ಏನಿದೆ, ಗವರ್ಮೆಂಟ್ ಇಂದ ಏನ್ ಸಿಕ್ಕರೂ ಅದು ಏನೋ ಬಿಡು, ಅದೇನು ಕ್ವಾಲಿಟಿ ಇಲ್ಲ ಅನ್ನೋ ಲೆವೆಲ್ಗೆ ನಾವು ಯೋಚನೆ ಮಾಡ್ತೀವಿ. ದಯವಿಟ್ಟು ಆ ಮನಸ್ಥಿತಿಯಿಂದ ಹೊರಗೆ ಬರ್ಬೇಕು. ಕೆಲವೊಂದು ಪ್ರಾಡಕ್ಟ್ ಗಳು ನೀವು ಗಮನಿಸಿರ್ತೀರಿ, ರೈತರು ಯಾರು ಎರಡನೇ ಸರಿ ಅದನ್ನ ತಗೊಳಕ್ ಬಂದ್ರು ಅಂದ್ರೆ ರೈತರು ಯಾರು ದಡ್ರಲ್ಲ, ಅದರಿಂದ ಏನೋ ಒಳ್ಳೆ ಎಫೆಕ್ಟ್ ಕಂಡ್ರೆ ಅಷ್ಟೇ ಬಂದು ತಗೋತಾರೆ, ಬಿಟ್ಟು ಯಾರು ಬರಲ್ಲ. ತಮ್ಗೆಲ್ಲ ತಿಳಿದಿದೆ. ಇನ್ನು ಅದು ಬಿಟ್ರೆ ಮುಖ್ಯವಾಗಿ ಅಡಿಕೆಯಲ್ಲಿ ಬಂದ್ರೆ ನಾವು ಬಹುಮಡಿ ಬೆಳೆ ಪದ್ಧತಿ ಏನಕ್ಕೆ ಬೇಕು ತಮ್ಗಾಗ್ಲೇ ಗೊತ್ತು. ತೋಟಗಾರಿಕೆಯಲ್ಲಿ ಗಮನಿಸ್ ನೋಡಿದ್ರೆ ಈಗ ನಮ್ಮ ಹತ್ರ ಭಾರತ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಜಾಗ ಕಮ್ಮಿ ಆಗ್ತಾ ಇದೆ, ಇರೋ ಜಾಗದಲ್ಲೇ ನಾವು ಎಫೆಕ್ಟಿವ್ ಆಗಿ ಉಪಯೋಗಿಸಬೇಕು. ಈಗ 20-30 ಸೈಟ್ ಅಲ್ಲೇ ಯಾವ ರೀತಿ 3 ಮನೆ ಕಟ್ತೀವೋ ಆ ರೀತಿ ಜಾಗನ ನಾವು ಚೆನ್ನಾಗಿ ಉಪಯೋಗಿಸ್ಕೋಬೇಕು. ಈಗಾಗಲೇ ನಾನು ಅದ್ರ ಬಗ್ಗೆ ಹೇಳಬೇಕಾಗಿಲ್ಲ, ಎಲ್ಲ ಹಿರಿಯಕರಿದ್ದೀರಿ ನಾವಿನ್ನು ತುಂಬಾ ಚಿಕ್ಕವ್ರು, ಅದನ್ನೆಲ್ಲ ಹೇಳಕ್ಕೆ ನೀವೆಲ್ಲ ಬಹುಮಡಿ ಬೆಳೆ ಪದ್ಧತಿ ಮಾಡಿದಿರಿ. ಏನು ಈಗ ಉದಾಹರಣೆಗೆ ಸುಭಾಷ್ ಪಾಳೇಕರ್ ಅವ್ರದ್ದು ಪಂಚತರಂಗಿಣಿ ಅಂತ ಹೇಳ್ತಾರೆ, ಅಂದ್ರೆ ಬೇರೆ ಬೇರೆ ಹೈಟ್ ನಲ್ಲಿ ಬೇರೆ ಬೇರೆ ಸೂರ್ಯನ ಕಿರಣಗಳನ್ನ ಹೀರ್ಕೊಂಡು ಬೆಳೆಯುವಂತ ಇದು, ಇದು ಕೂಡ ಬಹುಮಡಿ. ಇದ್ರಲ್ಲಿ ಏನಂದ್ರೆ ನೆಲದಿಂದ ಮೇಲಕ್ಕೆ ಎಷ್ಟು ನೋಡ್ತೀವೋ ನೆಲದಿಂದ ಕೆಳಕ್ಕೂ ಅಷ್ಟೇ ಗಮನ ಇಟ್ಕೊಂಡಿರ್ಬೇಕು. ಬೇರೆ ಎಷ್ಟು ಆಳಕ್ಕೆ ಹೋಗ್ತಾವ ಒಂದೊಂದು ಬೆಳೆ ಒಂದಕ್ಕೊಂದಕ್ಕೆ ಪೂರಕವಾಗಿರ್ಬೇಕು, ಹೆಲ್ಪ್ ಮಾಡ್ಬೇಕು, ಒಂದಕ್ಕೊಂದಕ್ಕೆ ತೊಂದರೆ ಮಾಡಬಾರ್ದು. ಹಂಗಾಗಿ ಸಾಮಾನ್ಯವಾಗಿ ತೋಟಗಳಲ್ಲಿ ಅಂತ ಹೇಳ್ತೀವಿ, ನಮ್ಮಲ್ಲಿ ಅಂದ್ರೆ ನೇರವಾಗಿ ಅಡಿಕೆಯಲ್ಲಿ ಅಂತಾನೆ ಹೇಳ್ಬೇಕು, ಅಡಿಕೆಯಲ್ಲಿ ಬಹು ಮಾಡೋದು. ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ ಯಾವ ರೀತಿ ಬೆಳೆಗಳನ್ನು ಆಯ್ಕೆ ಮಾಡ್ಕೋಬೇಕು. ಬಹಳಷ್ಟು ಜನಕ್ಕೆ ಒಂದು ಎತ್ತರ